ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಜೊಯಿಡಾ ತಾಲೂಕಿನ ಮಹೇಶ್ ವಾಮನ್ ಕುಂಬಾರ್. ಈಗ ನಮ್ಮ ಜೊತೆಯಲ್ಲಿ ಮಹೇಶ್ ಕುಂಬಾರ್ ಇದ್ದಾರೆ, ರೈತರು. ಅವರ ಅನುಭವ ಕೇಳೋಣ. ನಮಸ್ಕಾರ ಮಹೇಶ್. ನಮಸ್ಕಾರ. ಎಷ್ಟು ಜಮೀನು, ಏನೇನ್ ಬೆಳೆ? ನಂದು 3 ಎಕರೆ 5 ಗುಂಟೆ ಇದೆ ಸರ್ ಜಮೀನು. ನಂದು ಬೆಳೆ ಅಂದ್ರೆ ನಮ್ಗೆ ಇದು ಕಬ್ಬು ಇದೆ ಮತ್ತೆ ಅಡಕೆ ಇದೆ. ಸೊ 82 ನಮ್ಮ ತಂದೆಯವರು ತಗೊಂಡಿದ್ದೆ ಸರ್ ಇದು ಜಮೀನು, ಇಲ್ಲೇ ಖರೀದಿ ಮಾಡಿದ್ರು. ಅದರ ನಂತರ ಇಲ್ಲೇ ಬಂದೇವು ನಾವು. ಇಲ್ಲೇ ಬಂದ ಈಗ 80 ಮಾಡತ್ತಾ ಇದೇವ್ ನಾವು. ಈಗ ಸುಮಾರು 40 ವರ್ಷ ಆಯ್ತು ಸರ್. ನಾವು ಇಲ್ಲೇ ಮೊದಲೇ ಗೋವಾದಲ್ಲಿ ಇದ್ದೇವೆ, ಅಲ್ಲಿಂದ ಇಲ್ಲೇ ಶಿಫ್ಟ್ ಆಗಿ ಇಲ್ಲೇ ಈಗ ಅದ ಮಾಡ್ತಾ ಇದ್ದೇವೆ. ಕಬ್ಬ ಮಾಡಿ ಒಂದು 10-15 ವರ್ಷ ಆಯ್ತು ಸರ್ ಕಬ್ಬ ಸ್ಟಾರ್ಟ್ ಮಾಡಿವೆ. ಫಸ್ಟ್ ಭತ್ತ ಮಾಡ್ತಾ ಇದ್ದೇವೆ, ಅದ ಬಿಟ್ಟ ಈಗ ಕಬ್ಬ ಇದು ಮಾಡಿವೆ. ಈಗ ಅಡಿಕೆ ತೋಟ ಮಾಡೋದು ಪ್ಲಾನ್ ಇದೆ, ಅಂದ್ರೆ ಈಗ ಚಾಲು ಮಾಡಿದ್ವಿ. ಸ್ವಲ್ಪ ಇದು ಮಾಡ್ತಾ ಇದ್ದೀವಿ, ಯಾಕಂದ್ರೆ ಅದ ಕಬ್ಬ ಹಚ್ಚಿದ್ರೆ ಇಲ್ಲೇ ಸ್ವಲ್ಪ ಫ್ಯಾಕ್ಟ್ರಿ ತೊಂದರೆ, ಲೇಬರ್ ತೊಂದರೆ ಏನಾದ ಚಾಲೂನೇ ಇದೆ. ಮತ್ತ ಜಂಗಲಿ ಪ್ರಾಣಿಗಳು ಅದ ಪ್ರಾಬ್ಲಮ್ ಇದೆ ಸರ್ ನಮ್ಗೆ ಇಲ್ಲೇ. ಮತ್ತು ಇಲ್ಲಿಂದ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆಗ್ತಿದೆ, ಅದಕ್ಕೆ ಈ ಫ್ಯಾಕ್ಟ್ರಿದವರು ಲೇಬರ್ ಬಂದು ಇಲ್ಲೇ ಇದು ಮಾಡೋಕೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಕಬ್ಬು ಕಟ್ಟಿಂಗ್ಗೆ ಭಾಳ ಪ್ರಾಬ್ಲಮ್ ಆಗ್ತಿದೆ. ನಾಟಿ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಅಷ್ಟಾಗೋದಿಲ್ಲ, ಅಷ್ಟೇ ಕಟ್ಟಿಂಗ್ಗೆ ಬರ್ತಾ ಇದೆ ಸರ್. ಮತ್ತು ಪ್ರಾಣಿಗಳು ಇದ್ದಾವೆ, ಅದು ಏನು ಹೇಳಲಿಕ್ಕೆ ಅಂದರೆ ನಿಮಗೆ ಇದು ಗೊತ್ತಿದೆ, ಇದು ನಮ್ಮ ಜಂಗಲ್ ಏರಿಯಾ, ಇದು ಎಲ್ಲ ಜಂಗಲ್ ಪ್ರದೇಶ, ಇಲ್ಲಿ ಪ್ರಾಣಿಗಳು ಭಾಳ ಇದ್ದಾರೆ, ಅವರು ಭಾಳ ನಾಶ ಮಾಡ್ತಾರೆ ನಮ್ದು ಇದರ ಬೆಳೆದು. ಅದಕ್ಕೆ ಈಗ ವಿಚಾರ ಮಾಡಿ ಅದು ಮತ್ತು ಇಷ್ಟು ಇದು ಮಾಡಿ ಏನು ಉಪಯೋಗ ಆಗೋದಿಲ್ಲ, ಅದು ಮತ್ತು ಪ್ರಯಾಣ ಚಾಲೂನೇ ಇರ್ತಿದೆ, ಮತ್ತು ಮಳೆ ಪ್ರಾಬ್ಲಮ್ ಇದೆ ಎಲ್ಲ ಇರ್ತಿದೆ. ಮತ್ತು ಈಗ ಅದಕ್ಕೆ ನಾವು ಈಗ ಅಡಿಕೆ ತೋಟ ಮಾಡೋಣ ನೋಡೋಣ, ಈಗ ಏನಾಗ್ತಿದೆ ಅದರ ಸ್ವಲ್ಪ ಅದರ ಡೆವಲಪ್ಮೆಂಟ್ ಮಾಡೋಣ, ಇಲ್ಲಾದ್ರೆ ಬೇರೆ ಏನಾದರೂ ಮಾಡಿ ಸ್ವಲ್ಪ ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಏನು ಏನಾದರೂ ಪ್ರಯತ್ನ ಮಾಡೋಣ ಅಂತ ನಮ್ದು ಈಗ ವಿಚಾರ ಇದೆ. ಏನೇನು ವಿಚಾರ ಇದೆ? ಈಗ ಸ್ವಲ್ಪ ಅದರ ಒಳಗೆ ಕಬ್ಬ ಇದು ಕಡಿಮೆ ಮಾಡಿ ಅಡಿಕೆ ತೋಟ ಜಾಸ್ತಿ ಮಾಡಿ ಅದರೊಳಗೆ ಮತ್ತು ಬೇರೆ ಏನಾದರೂ ಹೂ ಇಲ್ಲಾದರೆ ಬೇರೆ ಯಾವುದು ತರಕಾರಿ ಅದಕ್ಕೆ ಇದು ಮಾಡೋ ಪ್ಲ್ಯಾನಿಂಗ್ ಇದೆ. ಇನ್ನು ಮಾಡಲಿಲ್ಲ, ಈಗ ಮಾಡ್ತೀವಿ. ಯಾಕಂದ್ರೆ ನಮ್ಮದು ನೀರು ಇದೆ, ಏನು ಪ್ರಾಬ್ಲಮ್ ಇಲ್ಲ, ಇಲ್ಲ ನೀರಿನ ಪ್ರಾಬ್ಲಮ್ ಇಲ್ಲ, ಕರೆಂಟ್ ಪ್ರಾಬ್ಲಮ್ ಇಲ್ಲ, ಏನು ಬಾಕಿ ಏನು ತೊಂದರೆ ಇಲ್ಲ. ಅಡಿಕೆ ಹೇಗೆ ಬರುತ್ತೆ? ಅಡಿಕೆ ಈಗ ಪ್ಲಾಂಟೇಷನ್ ಸ್ಟಾರ್ಟ್ ಮಾಡೇವೆ, ಈಗ 3 ವರ್ಷ ಆಯ್ತು ಅಡಿಕೆ ಪ್ಲಾಂಟೇಷನ್ ಮಾಡಿ. ಚಲೋ ಇದೆ ಗಿಡ, ಈಗ ಚಲೋ ಬೆಳೀತಾ ಇದೆ. ಅದನ್ನೇನು ಪೂರ್ತಿ ಭೂಮಿಯನ್ನ ಸಮಾನ ಮಾಡಿ ಅಂದ್ರೆ ಇಲ್ಲ, ಒಂದು ಸಮಾನ ಇದೆ ನಂದ ಸ್ವಲ್ಪ ಜಾಸ್ತಿ ಅಂದ್ರೆ ಅಪ್ ಡೌನ್ ಏನಿಲ್ಲ. ಅದ ಭೂಮಿ ಅಂದ್ರೆ ಅದ ಲೆವೆಲ್ ಇದೆ, ಅದಕ್ಕೆ ಅಡಿಕೆ ಆಗ್ತಿದೆ ಅಂತ ಕೇಳಿ ಇಲ್ಲೇ ನಮ್ಮ ಫ್ರೆಂಡ್ಸಿಗೆ ಕೇಳಿ ಅವ್ರದ್ದು ನೋಡಿ ಈಗ ನಾನೇ ಇದು ಮಾಡುವಂತ ಪ್ಲಾನ್ ಮಾಡಿದ್ದೆ. ಅವ್ರದ್ದು ಹೇಗಿದೆ ಈಗ? ನಮ್ದು ಇವ್ರ ಫ್ರೆಂಡ್ಸ್ ಆಚಾರ ಅವ್ರದ್ದು ಚಲೋ ಆಗಿದೆ, ಅದನ್ನ ನೋಡಿ. ಅವ್ರು ಎಷ್ಟು ವರ್ಷದಿಂದ ಬೆಳೀತಾ ಇದಾರೆ? ಅವ್ರು ಬಹಳ ಅಂದ್ರೆ ಒಂದು 5-6 ವರ್ಷದಿಂದ ಬೆಳೀತಾ ಇದಾರೆ ಸರ್. ಅವರು ಕಟಾವ್ ಮಾಡಿಲ್ಲ? ಒಂದ್ಸಲ ಕಟಾವ್ ಮಾಡ್ಲಿಲ್ಲ ಇಲ್ಲ, ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿದೆ ನಮ್ ಕಡೆ. ಮೊದಲಿದೆ ಇಲ್ಲ, ಯಾರು ಅಡಿಕೆ ಇದ ತೋಟದ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆಗಿತ್ತು ಯಾರಿಗೆ. ಈಗ ಏನಾಗಿದೆ, ಅಡಿಕೆಗೆ ಇದು ಮಾಡೋಣಂತ ಎಲ್ಲಾರು ಅದ ಮಾಡ್ತಾ ಇದಾರೆ. ಈಗ ಬಹಳಷ್ಟು ಜನ ಅದ ಮಾಡ್ತಾ ಇದಾರೆ. ಹೂವನ್ನು ಬೆಳಿಲಿಕ್ಕೆ ಏನು ಪ್ರೇರಣೆ, ಹೂವು ಯಾಕೆ ಬೆಳಿಬೇಕು ಅನಿಸ್ತಾ ಇದೆ? ಯಾಕಂದ್ರೆ ಸರ್ ಅದು ಅಲ್ಟರ್ನೇಟಿವ್ ಇದ್ದ ಸಿಕ್ತಿದ್ದಲ್ಲ ಅಡಿಕೆ ಅಂದ್ರೆ ಫುಲ್ ಹೊಲದಾಗ ಅಂದ್ರೆ ಗ್ಯಾಪ್ ಅಂದ್ರೆ 9-9 ಫುಟಿಗೆ ಒಂದೊಂದು ಗಿಡ ಈಗ ಹಚ್ತೇವೆ. ಅದ್ರ ಮೇಲೆ ಮಧ್ಯದಲ್ಲಿ ಜಾಗ ಹೆಂಗಾದ್ರೆ ಇರ್ತಿದೆ ಸರ್, ಅದೇ ಯಾಕೆ ವೇಸ್ಟ್ ಮಾಡೋದು? ಅದರ ಒಳಗೆ ಮತ್ತೆ ಏನಾದ್ರೆ ಅದರಿಂದ ನಮ್ಗೆ ಏನಾದ್ರೆ ಇದು ಸಿಕ್ತಿದೆ ಅಲ್ಲ ಸರ್. ಯಾವ ಹೂವು ಚಲೋ ಅನ್ಸುತ್ತೆ? ನಂಗೆ ಇಷ್ಟ ಆದ ಗುಲಾಬಿ ಹೂವು ಅಂದ್ರೆ ಮಾಡೋದು ಅಂದ್ರೆ ಅದು ಬಹಳ ಇಷ್ಟ. ಅದು ಪ್ಲಾಂಟೇಶನ್ ಮಾಡುವಂತ ಪ್ಲಾನಿಂಗ್ ಇದೆ. ಗುಲಾಬಿ ಚೆಂಡು ಹಾಕ್ಬಹುದು, ಚೆಂಡು ಹಾಕ್ಬಹುದು ಸರ್. ಇನ್ನೂ ಇದು ಮಾಡ್ಲಿಲ್ಲ. ಅದ ಒಂದು ಸ್ವಲ್ಪ ಯಾರಾದ್ರ ಸ್ಪೆಷಲಿಸ್ಟ್ ಬಂದ್ರೆ ಯಾರ ಕಡೆ ಇದ ನಾಲೆಜ್ ತಗೊಂಡ ಅದರದ ಇದು ಮಾಡುವಂತ ನನ್ನ ಪ್ಲಾನಿಂಗ್ ಇದೆ. ಪ್ರಾಣಿಗಳು ಬರಲ್ದಂಗೆ ಏನಾದ್ರು ಬೇಲಿಗಿಲಿ ಹಾಕ್ಲಿಕ್ಕೆ ಸಾಧ್ಯನಾ? ಹಾಕಿದ್ದೆ ಕಂಪೌಂಡ್ ಪೂರ ನಾ ಜಾಳಗಿ ಇದು ಮಾಡಿದ್ದೆ, ಫುಲ್ ಕಬ್ಬಳದ ಜಾಳಗಿ ಪೂರ. ಅದು ಚೇನ್ಲಿಂಗ್ ಇರ್ತಿದ್ದಲ್ಲ ಅದು ಪೂರ್ತಿ ನಾನು ಪೂರ 3 ಎಕರೆ 5 ಗುಂಟೆಗೆ ಪೂರ ಇದೆ ನಂದು. ಅದಕ್ಕೆ ಮತ್ತೆ ಐಬ್ಯಾಕ್ಸ್ ಏನಿಲ್ಲ, ಕರೆ ಇದ ಪೂರಿ ಹಾಕಿದ್ದೆ ಸರೌಂಡಿಂಗ್ 3 ಎಕರೆಗೆ ಹಾಕಿನಿ. ಎಷ್ಟು ಬಂತು ಖರ್ಚು ಅದು? ಅದು ಸುಮಾರು 1,10,000 ಮಟ್ಟ ಬಂತು ಸರ್. 3 ಎಕರೆಗೂ ಫುಲ್ ಹಾಕಾಕ ಚೇನ್ಲಿಂಗ್ ಮತ್ತೆ ಅದಕ್ಕೆ ಸಿಮೆಂಟ್ ಪೋಲ್ಸ್ ಮತ್ತೆ ಅದಕ್ಕೆ ಏಜೆನ್ಸಿ ಇದೆಯಾ ಅಥವಾ ಹೇಗೆ? ಒಂದು ಕಂಪನಿಯವರು ಬಂದು ಹಾಕಿಕೊಡ್ತಾರೆ? ಇಲ್ಲ ನಾವೇ ಹಾಕಿದ್ವಿ ಸರ್, ನಾನೇ ತಗೊಂಡು ಬಂದೆ, ಪರ್ಚೇಸ್ ಮಾಡಿ ನಾನೇ, ನಮ್ದು ಲೇಬರ್ ಬರ್ತಾರಲ್ಲ ಅವ್ರ ಕಡೆಯಿಂದ ಮಾಡಿದ್ದೆ ಸರ್ ಅದೆಲ್ಲ. ಹಂಗೆ ಮಾಡಿದಾಗ ಅನುಕೂಲ ಏನಾಯ್ತು? ಅನುಕೂಲ ಅಂದ್ರೆ ಬಾಕಿ ಏನು ಯಾರು ಬರೋದಿಲ್ಲ ಸರ್, ಪ್ರಾಣಿಗಳಿಂದ ಸ್ವಲ್ಪ ಪ್ರೊಟೆಕ್ಷನ್ ಅಂದ್ರೆ 90% ಅಂದ್ರೆ ಪ್ರೊಟೆಕ್ಷನ್ ಇದೆ. ಯಾಕಂದ್ರೆ ಮೇಲೆಯಿಂದ ಮತ್ತೆ ಇದೆ ಮಂಗಿ ಗಂಗೆ ಅದು ಬರ್ತಾರೆ, ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರ ಗಿಡ ಮೇಲಿಂದ ಈ ಗಿಡ ಆ ಗಿಡ ಹಚ್ಚಿ ಹಿಂಗೆ ಬರ್ತಾರೆ, ಅದಕ್ಕೆ ಒಂದು ಪ್ರೊಟೆಕ್ಷನ್ ಇಲ್ಲ. ಬಾಕಿ ಎಲ್ಲರಿಗೆ ಪ್ರೊಟೆಕ್ಷನ್ ಆಗ್ತಿದೆ ಅದು, ಗಿಡದಿಂದ ಗಿಡಕ್ಕೆ ಜಿಕ್ಕಂತ ಹೋಗಿ ಬಂದ್ಬಿಡ್ತಾರೆ, ಮಂಗಿಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಅವು ಬಂದ್ರೆ ತರಕಾರಿ ಹಣ್ಣು ಹಂಪಲ ಅಂತವೆಲ್ಲ ಹಾನಿ ಮಾಡ್ತಾರೆ? ಕಬ್ಬನ್ನ ಇದು ಮಾಡ್ತಾರಲ್ಲ ಸರ್, ಕಬ್ಬನ್ನು ತಿಂತಾವೆ. ಹೌದು, 1 ತಿಂಗಳು ಹೋಗ್ಲಿಲ್ಲ ಅಂದ್ರೆ ನಿಮ್ದು ಪೂರಾ ಒಂದು ಗದ್ದೆ ಕ್ಲಿಯರ್ ಮಾಡಿಬಿಡ್ತಾರೆ. ಮಂಗ ಅಷ್ಟೇ ಇದೆ ಅವ್ರು. ಕಾಯ್ಬೇಕಾ? ಕಾಯ್ಬೇಕು ಸರ್, ಅದೇ ನಮ್ಗೆ ಅದೇ ಮೇನ್ ಪ್ರಾಬ್ಲಮ್. ಈಗ ಈ ಜಂಗಲ್ ಪ್ರದೇಶದಲ್ಲಿ ನಮ್ದು ರೈತರಿಗೆ ಅದ ಒಂದು ಪ್ರಾಬ್ಲಮ್ ಇದೆ, ಮಂಗಿಗಳು ಮತ್ತು ಇವ್ರ ಪ್ರಾಣಿಗಳು ಅದ ಮೇನ್. ಯಾಕಂದ್ರೆ ನಮ್ಗೆ ನೀರಿದೆ ಸಾಕಷ್ಟು, ಕರೆಂಟ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮಷಿನರಿಸ್ ಇದೆ, ಎಲ್ಲ ಫರ್ಟಿಲೈಸರ್ ಸಿಗ್ತಿದೆ, ಏನು ಬೇಕಾದ್ರೆ ಅದು ಸಿಗ್ತಿದೆ ಸರ್. ಖರೆ ಇದ ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಈ ಮಂಗಿಗಳು. ತಾಳೆ ಎಣ್ಣೆ ಬೆಳೀತಾರೆ ಎಷ್ಟೋ ಜನ, ಅದೇನು ಐಡಿಯಾ ಅಂದ್ರೆ ಅದು ಕೂಡ ತಿನ್ನುವಂತ ಎಣ್ಣೆನೆ ಅದು. ಅದನ್ನ ಕಂಪನಿಯವರು ತಂದು ನಾಟಿ ಮಾಡಿ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟು ತಾವೇ ಕೊಂಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾರೆ. ಯಾಕಂದ್ರೆ ಅಡಿಕೆ ಬೆಳಿತಾ ಇದೀವಿ, ತೆಂಗು ಬೆಳಿತಾ ಇದೀವಿ ಅಂದ್ರೆ ಅದೇ ಜಾತಿದೆ ಅದು ಕೂಡ, ಅದನ್ನು ಉತ್ಕೃಷ್ಟವಾಗಿ ಇಲ್ಲಿ ಬೆಳೀತಾರೆ ರೈತರು. ಈ ಕ್ಲೈಮೇಟಿಗೆ ಅದ ಸೂಟೇಬಲ್ ಆಗಿದ್ರೆ ಅದನ್ನ ನೋಡೋದು, ಸ್ವಲ್ಪ ಮಾಡಿ ನೋಡೋದು ಸರ್, ಒಂದ್ ಸೈಡ್ ಮಾಡಿ ಸ್ವಲ್ಪ ಅದ್ರ ಏನಾದ್ರೂ ನೋಡೋದು. ಒಟ್ಟು 3.5 ಎಕರೆ ಇದೆ ನಿಮ್ದು? 3 ಎಕರೆ 5 ಗುಂಟೆ ಇದೆ ಸರ್. ಅಷ್ಟರೊಳಗೆ ಕಬ್ಬನ್ನು ಜಾಸ್ತಿ ಬೆಳೀತಾ ಇದ್ದೀರಿ, ಈಗ ಬರಬರ್ತಾ ನಾವು ಅಡಿಕೆ ಹಾಕೋಣ ಅಂತೇಳಿ 1 ಎಕರೆ ಯಾರು ಹಾಕಿರ? ಸ್ವಲ್ಪ ಇದೆ ಸರ್, ಈಗ 1 ಎಕರೆ ಹಾಕಾಗ ಇಲ್ಲ, ಎಲ್ಲ ಗಿಡ ಎಲ್ಲ ತಗೊಂಡು ಬಂದಿದ್ ಇಟ್ಟಿದೆ ಸರ್. ಅದು ಮಳೆ ಆಯ್ತು, ಅದಕ್ಕೆ ಒಂದು ಸ್ವಲ್ಪ ಮುಂದೆ ಇದು ಮಾಡುವ. ಈಗ ಈ ಸೀಸನ್ಗೆ ಕಬ್ಬು ಕಟಾವ್ ಆದ ನಂತರ ಪೂರ್ತಿ 1 ಎಕರೆ ಹಾಕೋಣ ಅಂತ ಪ್ಲಾನಿಂಗ್ ಇದೆ ಸರ್. ಈಗ ಇತ್ತೀಚೆಗೆ 2.5-3 ಎಕರೆಗೆ ಕಾಯಿ ಬಿಡುವಂತ ಅಡಿಕೆ ತಳಿಗಳು ಬಂದವು, ಗೊತ್ತಾ ಅದ್ರ ಬಗ್ಗೆ? ಅದ್ರ ಬಗ್ಗೆ ಏನಿಲ್ಲ ಸರ್, ನಾನು ಈಗ ಇದರಲ್ಲ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದೇ ಪ್ರೊಫೆಷನ್ ಅಲ್ಲಿ ಈಗ ಹೋಗ್ತಾ ಇದ್ದೇನೆ ಸರ್. ನಾನು ಫಸ್ಟ್ ಏನ್ ಮಾಡ್ತಿದ್ರಿ? ನನ್ ಸರ್ ಅಂಗಡಿ ಇದೆ, ಇಲ್ಲ ಸಣ್ಣ ಅಂಗಡಿ ಇದೆ, ಒಂದ್ ಬಟ್ಟೆ ಅಂಗಡಿ ಮತ್ತ ಒಂದ್ ಹಾರ್ಡ್ವೇರ್ ಸಣ್ಣ ಇದೆ ನಂದು, ಅದು ಮಾಡ್ತಾ ಇದ್ದೀನಿ ಸರ್. ಅದು ಕೂಡ ಒಂದ್ ಸ್ವಲ್ಪ ಅನುಕೂಲ ಆಗಿದೆ ನಿಮ್ಗೆ ಕೃಷಿ ಬೆಳವಣಿಗೆಗೆ ಅಂತ ಒಂದು ಬೇಕು ಸರ್. ಯಾಕಂದ್ರೆ ಏನಾದ್ರೆ ಸೈಡ್ ಬಿಸ್ನೆಸ್ ಬೇಕೇ ಸರ್, ಯಾಕಂದ್ರೆ ಒಂದರ ಒಳಗೆ ಎಲ್ಲ ಇದಾಗುದಿಲ್ಲ, ಏನಾದ್ರೆ ಬೇಕು. ಹೊಲದಿಂದ ನಾವು ಏನಾದ್ರೂ ಮುಂದುವರಿಬಹುದು, ಅದರಿಂದ ಲಾಭ ಪಡಿಬಹುದು ಅಂತೇಳಿ ಅನ್ಸುತ್ತಾ ನಿಮ್ಗೆ? ಪಡಿಬಹುದು ಸರ್, ಬಹಳ ಜನ ನೋಡ್ರಿ ಸರ್. ಈಗ ನಾನು ನೋಡಿದ್ದೇನೆ ಈ ಸೈಡ್ ಗುನ್ ಸೈಡ್ ನಮ್ದು ಎಲ್ಲ, ಅವ್ರಿಗೆ ಮತ್ ಬೇರೆ ಏನೇ ಇಲ್ಲ, ಬರೇ ಹೊಲದಾಗ ಅದ ಅಡಿಕೆ ಗಿಡ ಮತ್ ಇದ ಹಚ್ಚಿ ಅವ್ರದ ಇದ ತೋಟೆ ಮಾಡಿ ಅದ್ರ ಮೇಲೆ ಅವ್ರದ ಜೀವನ ಇದೆ ಸರ್. ನಾವೇ ಮಾಡಬಹುದು ಅಲ್ಲ ಸರ್, ನಾವು ಇಲ್ಲೇ ಎಲ್ಲ ಬೇರೆ ಬೇರೆ ಏನಾದ್ರೆ ಈಗ ಹೊಸ ಟೆಕ್ನಿಕ್ ಬಂದಿದೆ, ಎಲ್ಲ ಹೊಸ ಏನೇನು ಸಿಗ್ತಿದೆ ಸರ್ ನಮ್ಗೆ, ಎಲ್ಲ ಫರ್ಟಿಲೈಸರ್ ಸಿಗ್ತಿದೆ, ಅದರೊಳಗೆ ನಾವು ಇದು ಮಾಡಿ ಏನಾದ್ರೆ ಫಾಸ್ಟ್ ಬೆಳವಂಗೆ ಇದು ಮಾಡಿ ಅದರ ಒಳಗೆ ನಮ್ದು ಫುಲ್ ಮನಸ್ಸಿಗೆ ಇಂಟ್ರೆಸ್ಟ್ ಇದ್ರೆ ಏನೇ ಮಾಡಬಹುದು ಅಲ್ಲ ಸರ್, ಸಾಧ್ಯತೆ ಇದೆ. ಅದೇ ಏನು ಇದು ಬರೋದಿಲ್ಲ ಸರ್. ಮಾರ್ಕೆಟ್ ಏನು ತೊಂದರೆ ಇಲ್ಲ? ಮಾರ್ಕೆಟ್ ಅಂದ್ರೆ ನಮ್ಗೆ ಇಲ್ಲ ಸಮೀಪ ಅಂದ್ರೆ ಇಲ್ಲ, ಈ ಕಡೆ ಅಂದ್ರೆ ನಮ್ದು ಬೆಳಗಾವಿ, ಹುಬ್ಳಿ, ಗೋವಾ ಈ ಕಡೆ ಇದ್ರೆ ಸರ್ 100 ಕಿಲೋಮೀಟರ್. ಎಲ್ಲ ಏನು ಸರೌಂಡಿಂಗ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗ್ಬೇಕು ನಾವು. 50-60 ಕಿಲೋಮೀಟರ್ ನಾಗ ಅದೇ ಈ ಕಡೆ ನಿಮ್ಗೆ ದಾಂಡೇಲಿ ಇದೆ, ಹುಬ್ಬಳ್ಳಿ ಹೋಗ್ಕೊಂಡ್ರು ಜಾಗ. ದಾಂಡೇಲಿ ಅಂದ್ರೆ ಅಷ್ಟಿಲ್ಲ, ಹುಬ್ಳಿ ಅಂದ್ರೆ ಇಲ್ಲಾಂದ್ರೆ ಯಲ್ಲಾಪುರ್ ಹಿಂಗೆ ಬೆಳಗಾವ್ 70 ಕಿಲೋಮೀಟರ್ ಟು 100 ಕಿಲೋಮೀಟರ್ ಒಳಗೆ ಎಲ್ಲ ಮಾರಾಟಕ್ಕಿಂತ ತೊಂದರೆ ಇಲ್ಲ ಹಂಗಾರೆ ಇಲ್ಲ ಮಾರಾಟಕ್ಕೇನಿಲ್ಲ ಸರ್ ಈಗ ನೋಡ್ರಿ ಸರ್ ಇಲ್ಲಿಂದ ಹೋಗ್ಲಿಕ್ಕೆ ಅಂದ್ರೆ 100 ಕಿಲೋಮೀಟರ್ ಹೋಗ್ಬೇಕಾ ಹುಬ್ಳಿ ಹೋದ್ರೆ 100 ಕಿಲೋಮೀಟರ್ ಇದೆ ಇಲ್ಲಿಂದ ಬೆಳಗಾವ್ ಹೋದ್ರೆ 60 ಕಿಲೋಮೀಟರ್ ಇದೆ ಗೋವಾ ಹೋದ್ರೆ 100 ಕಿಲೋಮೀಟರ್ ಇದೆ ಇಲ್ಲ ಕಾರವಾರ ಹೋದ್ರೆ 115 ಕಿಲೋಮೀಟರ್ ಇದೆ ನಿಮ್ಗೆ ಅಂದ್ರೆ ಇಲ್ಲೇ ನಮ್ದ ಏರಿಯಾ ಅಂದ್ರೆ ಗೊತ್ತಿದೆ ಎಲ್ಲ ಹಳ್ಳಿ ನಮ್ದ ಟ್ರಾನ್ಸ್ಪೋರ್ಟಿಂಗ್ ಸ್ವಲ್ಪ ತೊಂದರೆ ಆಗ್ತಿದೆ ರಾಮನಗರ್ ಚಲೋ ಇದೆ ಅಲ್ಲ ಅಲ್ಲಿ ಎಲ್ಲ ರೋಡು ಅಲ್ಲಿಗೆ ಸೇರ್ತವೆ ಹೌದು ಸರ್ ಇಲ್ಲಿ ಕೃಷಿಕರ ಬದುಕು ಹೇಗಿದೆ ಪ್ರತಿ ವರ್ಷ ಒಂದು ಸ್ವಲ್ಪ ಸುಧಾರಣೆ ಆಗ್ತಾ ಇದ್ರೆ ಅನ್ಸುತ್ತ ಈಗ ಸುಧಾರಣೆ ಆಗ್ತಾಯಿದೆ ಮೊದಲಿಂದ ಏನಿಲ್ಲ ಆಗಿತ್ತ ಭತ್ತ ಇದು ಮಾಡ್ತಾರ ಅದು ಅವ್ರಿಗೆ ಏನೇ ಲಾಭ ಇಲ್ಲ ಸರ್ ನಂದ ಪ್ರಕಾರ ಪೂರಾ ಟೋಟಲ್ ಲಾಸ್ ಇದ್ದಾರೆ ಯಾಕಂದ್ರೆ ಅದಕ್ಕೆ ಅವ್ರಿಗೆ ಬೆಲೆನೇ ಜಾಸ್ತಿ ಇಲ್ಲ ಫ್ರೀನೇ ಕೊಡ್ತಾ ಇದಾರೆ ಗೌರ್ಮೆಂಟ್ ಅದಕ್ಕೆ ಯಾರು ಅದ ಖರೀದಿ ಮಾಡೋದಿಲ್ಲ ಇಲ್ಲೇ ಇಲ್ಲಿಂದ ಮಾರ್ಕೆಟಿಗೆ ಹಾಕ್ಬೇಕು ಅದಕ್ಕೆ ರೇಟ್ ಇಲ್ಲ ಮತ್ತ ಅಷ್ಟು ಬೀಳೋದಿಲ್ಲ ಯಾಕಂದ್ರೆ ಮಳೆ ನೋಡ್ರಿ ಈಗ ಮಳೆ ಹೋಯ್ತಾ ಈಗ ಯಾರ ಕಡೆ ಹೋಗಿ ನೀರಿಂದ ವ್ಯವಸ್ಥೆ ಮಾಡ್ಬೇಕು ಯಾರಂದ್ರೆ ನೀರು ಇಲ್ಲ ಇಲ್ಲಿ ಮೇನ್ ಅಂದ್ರೆ ಅಲ್ವೇ ಇಲ್ಲ ಸ್ವಲ್ಪ ಜನರಿಗೆ ನೀರಿದೆ ಸ್ವಲ್ಪ ಈಗಿಲ್ಲ ಒಂದು 40 ಫೀಟ್ ನೊಳಗೆ ನೀರು ಬೀಳತ್ತ ಅಂತಾರೆ ಇಲ್ಲಿ 40 ಫೀಟ್ ಬೀಳತ್ತೆ ಅದು ದೊಡ್ಡ ಸಮಸ್ಯೆ ಇಲ್ಲ ನೀರು ಬಿದ್ದೇ ಬೀಳುತ್ತೆ ಬೋರಿಗೆ ನೀವು ಹೊಡೆದ್ರೆ ಇಲ್ಲಾದ್ರೆ ಬಾವಿ ಮಾಡಿದ್ರೆ 40-50 ಫುಟ್ಗೆ ನಿಮ್ಗೆ ನೀರು ಸಿಕ್ಕತ್ತೆ ಹೌದಲ್ಲ ಮತ್ತೆ ಮಳೆ ಇದ್ದಾಗ ನೀರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕೆರೆ ಆಗ್ಬಹುದು ಚೆಕ್ ಡ್ಯಾಮ್ ಆಗ್ಬಹುದು ಕೆರೆ ಇಲ್ಲೇ ಸರ್ ಬರೇ 3-4 ಜನ ಅಂದ್ರೆ ಅಲ್ಲೇ ಅಷ್ಟೇ ಆಗೋದು ಅಷ್ಟೇ ಇದೆ ಜಾಸ್ತಿ ಕೆರೆ ಇಲ್ಲ ಇಲ್ಲೇ ಇದು ನಮ್ಮ ಊರಲ್ಲಿ ಒಂದೇ ಕೆರೆ ಇದೆ ಅಲ್ಲೇ ಅವರು ಯೂಸ್ ಮಾಡ್ತಾರ ಆ ನೀರು ಈ ಸೈಡಿಗೆ ಬರೋದಿಲ್ಲ ಒಂದ್ ಸೈಡಿಗೆ ಆ ಬೇರೆ ಅದ ದಾಡಲಿಗೆ ಹೋಗ್ತಿದೆ ಅಲ್ಲಿ ನಾಲಾಗ ಹೋಗಿ ಇರ್ಲಿ ಎಲ್ಲಾದ್ರೂ ಉಪಯೋಗ ಆಗ್ತಾ ಇದೆ ಮತ್ತೆ ಒಂದ್ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಿದ್ರೆ ನಾವು ಬೋರ್ವೆಲ್ ಅಥವಾ ಬಾವಿನ ತೊಳಸ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನ ತಗೊಂಡೋದ್ರು ಬೆಳೆಯನ್ನ ಬೆಳಿಬಹುದು ಅಡಿಕೆ ಅದಕ್ಕೆಲ್ಲ ಮಂಗನ ಕಾಟ ಇರಲ್ಲ ಇಲ್ಲ ಇಲ್ಲ ಸರ್ ಅಷ್ಟೇ ಒಂದು ಎರಡು ನೋಡ್ತಾವೆ ಬೇಜಾರಾಗುತ್ತೆ ಹೋಗ್ಬಿಡ್ತಾವ ಹಂಗ ತೆಂಗು ತೆಂಗು ಬೆಳಿಬಹುದು ತೆಂಗು ಏನಾಗ್ತದೆ ಅದಕ್ಕೆ ಬಹಳ ಇದಾಗ್ತದೆ ಅಲ್ಲ ಸರ್ ಅಂದ್ರೆ ಈಗ ನೋಡ್ರಿ ಅದಕ್ಕೆ ತೆಂಗಿನ ಗಿಡ ಅಷ್ಟು ಇದಾಗಿದೆಲ್ಲ ಅದಕ್ಕೆ ಏನಾದ್ರೆ ಇದು ಮಾಡಿ ಅದು ದೊಡ್ಡಾದ ನಂತರ ಆಟೋಮೆಟಿಕ್ಲಿ ಮೇಲಿಂದ ಕೆಳಗೊರಿಗೆ ಹುಳ ಇದಾಗಿ ನಮ್ದ ಒಂದು 10 ಗಿಡ ಹಂಗಾಗಿದೆ ಸರ್ ನುಸಿ ಪೀಡೆ ಸರಿ ಬಂದಿಲ್ಲ ಇಲ್ಲ ಅಡಕೆ ಗಿಡನೇ ಜಾಸ್ತಿ ಇದ ನೋಡ್ತಾ ಇದಾರೆ ಈಗ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲಾರು ಹಂಗೆ ಗೊಬ್ಬರ ಕೊಂಡ್ಕೊಳ್ಳೋದ ನೀವು ಹೌದು ದನಕರ ಇಲ್ಲ ದನಕರಿಲ್ಲ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರು ಸ್ಕೂಲಿಗೆ ಹೋಗ್ತಾರೆ ತಂದೆ ತಾಯಿಗಳು ತಾಯಿ ಇದ್ದಾರೆ ಸರ್ ತಂದೆಯವರು ಇಲ್ಲ ನಿಮ್ ಜೊತೆಗೆ ಇದಾರ ಹೌದು ನಿಮ್ ಜೊತೆಗೆ ಇದ್ದಾರೆ ಅವರು ಕೃಷಿ ಮಾಡ್ತಾ ಇದ್ರ ನಮ್ ತಂದೆಯವರು ಟೀಚರ್ ಇದ್ರಿ ಸರ್ ಅವ್ರು ರಿಟೈರ್ಡ್ ಆಗಿ ಇಲ್ಲೇ ಬಂದಿದ್ದೆ ಇಲ್ಲಿ ಬಂದು ಜಮೀನ್ ತಗೊಂಡ್ರು ಅವ್ರ ಅನುಭವ ನಿಮ್ಗೆ ಅನುಕೂಲ ಆಗಿದೆಯಾ ಆಗಿದೆ ಸರ್ ಅಂದ್ರೆ ಗೋವಾದಲ್ಲಿ ಇದ್ದೆ ನಾವು ಸರ್ ಅಲ್ಲಿಂದ ಇಲ್ಲೇ ಬಂದ ಇಲ್ಲಿ ಬಂದ ನಂತರ ಈಗ ಕೃಷಿ ಇದಕ್ಕೆ ಆಗಿದೆ ಒಳ್ಳೇದು ಮಹೇಶ್ ಇಷ್ಟೆಲ್ಲ ಅನುಭವ ಹಂಚಿಕೊಂಡ್ರಿ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡವರು ಜೋಯಿಡಾ ತಾಲೂಕಿನ ಮಹೇಶ್ ವಾಮನ್ ಕುಂಬಾರ್ ಸಂದರ್ಶಕರು ಎಚ್ಬಿ ರಾಮಡಿಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹೈನುಗಾರಿಕೆ ಕುರಿತು ಹಳಿಯಾಳ ತಾಲೂಕು ಹವಗಿಯ ನಾರಾಯಣಗೊಂಡು ಬೆಳಗಾವ್ಕರ್ ಅವರೊಂದಿಗೆ ಸಂದರ್ಶನ ರೈತ ಬಾಂಧವರು ಈಗ ನಮ್ಮ ಜೊತೆಯಲ್ಲಿ ನಾರಾಯಣ ಗುಂಡು ಬೆಳಗಾವ್ಕರ್ ಅವರಿದ್ದಾರೆ ಇವರು ಹೌಗಿ ಗ್ರಾಮದವರು ಇಲ್ಲಿ ಹಳಿಯಾಳದ ಹತ್ತಿರನ ಬರುತ್ತೆ ವಿಶಿಷ್ಟವಾಗಿ ಇವರು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಬಹಳ ವರ್ಷದಿಂದ ಜೊತೆಗೆ ಹಾಲು ಸಂಗ್ರಹ ಮಾಡಿ ತಮ್ಮದೇ ಅಂತ ಒಂದು ಡೈರಿ ಫಾರ್ಮ್ ಮಾಡಿಕೊಂಡಿದ್ದಾರೆ ಡೈರಿಯಲ್ಲಿ ಹಾಲು ಸಂಗ್ರಹಿಸಿ ಮತ್ತೆ ತಾವು ಬೇರೆಯವರಿಗೆ ಕೊಡುವಂಥದ್ದು ಬೇರೆ ರೈತರಿಗೂ ಕೂಡ ಅನುಕೂಲ ಇದರಿಂದ ಆಗ್ತಾ ಇದೆ ನಾವು ಹಾಗಾಗಿ ಅವರು ಮಾಡ್ತಕ್ಕಂತ ಹೈನುಗಾರಿಕೆ ಅದರ ಅನುಭವವನ್ನು ಕೇಳೋಣ ನಮಸ್ಕಾರ ನಾರಾಯಣ ಅವರು ನಮಸ್ಕಾರ ಈ ಹೈನುಗಾರಿಕೆ ಯಾವಾಗಿಂದ ಪ್ರಾರಂಭ ಮಾಡಿದಿರಿ ಹೆಂಗಿತ್ತು ಪ್ರಾರಂಭ ಮಾಡುವಂತ ಸಂದರ್ಭ ಸರ್ ಒಂದು 14 ವರ್ಷ ಹಂಗೆ ಐತ್ರಿ ಸರ್ ಇವಾಗ ಸ್ಟಾರ್ಟ್ ಮಾಡಿ ನಮ್ಮದ್ದು ಹಳ್ಳಿ ದನಗಳಿದ್ವು ಸರ್ ಅವನ್ನ ಕೊಟ್ಟಾಕಿ ಆಮೇಲೆ ಒಳ್ಳೆ ತಳಿ ಅಂತ ಚಪ್ಪು ಜರ್ಸಿ ಅಂತ ಸಾಕೋ ವಿಚಾರದಲ್ಲಿ ಒಂದ್ ಕೈಗೊಂಡಿವಿ ಸರ್ ಮೊದಲಿಗೆ ನಾವು ಎಲ್ಲ ತಗೊಂಡ್ಬಂದು ಆಗ್ಲಿ ನಮ್ಮನ್ನ ನಾವೇ ಅದರಲ್ಲಿ ತೊಡ್ಕೋತೀವಿ ಇಲ್ಲೋ ಅಂತೇಳಿ ವಿಚಾರ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಸ್ಟಾರ್ಟಿಂಗ್ ಒಂದನ್ನ ತಗೊಂಡ್ಬಂದು ಸ್ಟಾರ್ಟ್ ಮಾಡಿ ಸರ್ ಹೈನುಗಾರಿಕೆ ಅಂದ್ರೆ ಎಚ್ಎಫ್ ಜರ್ಸಿ ಒಂದೊಂದು ತಗೊಂಡ್ರಿ ಪ್ರಾರಂಭ ಹೌದು ಅದು ದೇವನಿ ಜಾತಿ ತಳಿ ಇತ್ತು ಸರ್ ಅದು ಚೆನ್ನಾಗಿ ತಳಿ ಅಂತ ಹೇಳ್ಬೋದು ಸರ್ ಅದು ಆ ನಂತರ ಬರ್ಬರ್ತಾ ಬೇರೆ ಬೇರೆ ಗುಜರಾತ್ ಅಲ್ಲಿ ಎಲ್ಲ ಕಡೆಯಿಂದ ತರ್ತಾ ಇದ್ರಿ ನಮ್ಮನೆಯಲ್ಲಿ ಈಗ ಯಾವ ಆಳು ತಗೊಂಡು ಇದು ಕೆಲಸ ಮಾಡೋದಿಲ್ಲ ಸರ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಹಿಡಿದು ಹೆಣ್ಮಕ್ಳು ಹಿಡ್ಕೊಂಡು ನಾವೇ ಅದನ್ನ ನಿರ್ವಹಣೆ ಮಾಡ್ತೀವಿ ಸರ್ ಮಾಡೋದ್ರಿಂದ ಏನ್ ಅನುಕೂಲ ಖರ್ಚು ನಮ್ಮಲ್ಲಿ ಹೆಚ್ಚಾಗೋದಿಲ್ಲ ಸರ್ ಒಂದೆಲ್ಲರಿಗೂ ಒಂದ್ ಕೆಲಸ ಅಂತ ಹೇಳ್ಬೋದು ಸರ್ ಅದು ಒಂದು ಉದ್ಯೋಗ ಅಂತೇಳಿ ತಳಿಗಳ ಬದಲಾವಣೆ ಮಾಡ್ಕೋ ಅಂತ ಬಂದ್ರಲ್ಲ ಅದು ಕಾರಣ ಏನು ಯಾಕೆ ಮಾಡಲೇಬೇಕು ಹಂಗೆ ಅಂದ್ರೆ? ನಮ್ದು ಈಗ ಹೈನುಗಾರಿಕೆ ಜೊತೆಗೆ ಡೈರಿನೂ ಇದೆ ಸರ್, ಹಾಲಿನ ಡೈರಿ ಶೇಖರಣಾ ಸ್ಥಳನೂ ಇದೆ ಸರ್. ಹಿಂಗಾಗಿ ಅದನ್ನ ಬೇರೆ ಜನರಿಗೂ ಅದ್ರ ಮಾರ್ಗದರ್ಶನ ಆಗಲಿ ಅಂತೇಳಿ ನಾವು ಬೇರೆ ಬೇರೆ ತಳಿ ಅಂದ್ರೆ ಎಚ್ಎಫ್ ಜರ್ಸಿ ಆಮೇಲೆ ಮುರಾ ತಳಿ ಈ ತರದ ಆಮೇಲೆ ಸಾಕುವ ವಿಚಾರ ಮಾಡಿದ್ವಿ ಸರ್. ಹಿಂಗಾಗಿ ಆಮೇಲೆ ಅದು ತಗೊಂಬಂದಿವಿ ಸರ್. ಇವು ದನಗಳನ್ನು ಅಂದ್ರೆ ಎಮ್ಮೆ ಸಾಕಿದ್ರಿ, ಎಚ್ಎಫ್ ಜರ್ಸಿ ಮತ್ತೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಇಳುವರಿ ಕೊಡುವಂತ ಎಮ್ಮೆಗಳನ್ನು ಕೂಡ ತಂದಿದ್ವಿ, ಬೆಳೆ ಲೋಕಲ್ ಅಷ್ಟೇ ಅಲ್ಲ. ಹೇಗನ್ಸುತ್ತೆ, ಯಾವ್ದು ಸರಿ ಅನ್ಸುತ್ತೆ, ಮತ್ತೆ ಹೆಚ್ಚು ಇಳುವರಿ ಯಾವ್ದು ಕೊಡ್ತಾ ಇದೆ, ಮತ್ತೆ ಅವ್ರ ನಿರ್ವಹಣೆ ಖರ್ಚು ವೆಚ್ಚ ಅದೆಲ್ಲ ಹೇಗೆ? ಈಗಿನ ಇದರಲ್ಲಿ ಸ್ವಲ್ಪ ನಿರ್ವಹಣೆ ಕಷ್ಟನೇ ಅಂತ ಹೇಳ್ಬೋದು ಸರ್. ಅಂದ್ರೆ ಎಲ್ಲ ಕೊಂಡು ತಗೊಂಡು ಮಾಡ್ತೇನೆ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಸರ್. ಇಲ್ಲಾದ್ರೆ ನಾವು ಗದ್ದೆಯಲ್ಲಿ ಹಸಿರು ಮೇವು ಹೆಚ್ಚು ಮಾಡ್ಕೊಂಡ್ರೆ ಅದೇನು ಸರಿ ಹೋಗುತ್ತದೆ ಅಂತ ಹೇಳ್ಬೋದು. ಒಂದು ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಂದು 40% ಅಂತೂ ಖರ್ಚು ಮಾಡಲೇಬೇಕು ಸರ್. ಬಂದಂತ ಲಾಭದಲ್ಲಿ 40-50% ಆದ್ರೂ ಖರ್ಚು ಮಾಡಿದ್ರೆ ಅದರಲ್ಲಿ ಮತ್ತೆ ಓನಾಗಿ ದುಡಿಬೇಕು ಸರ್. ಅದರಲ್ಲಿ ಮತ್ತೆ ಆಳಿಂದ ಮಾಡಿದ್ರೆ ಅಂತ ಆಗೋದಿಲ್ಲ ಸರ್. ಅದು ಒಂದು ದುಡಿದ್ರೆ ಒಳ್ಳೇದಂತ ಹೇಳ್ಬೋದು ಸರ್. ಈಗ ಎಮ್ಮೆನೂ ಆಯ್ತು ಜರ್ಸಿನೂ ಆಯ್ತು, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್? ಎರಡೂ ಚೆನ್ನಾಗಿ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಎಮ್ಮೆ ಕಡಿಮೆ ಹಾಲು ಕೊಟ್ರೂ ಫ್ಯಾಟ್ ಹೆಚ್ಚಿಗೆ ಬರ್ತದೆ ಸರ್. ಇದು ಆಕಳು ಹೆಚ್ಚಿಗೆ ಹಾಲು ಕೊಟ್ರೆ ಫ್ಯಾಟ್ ಸ್ವಲ್ಪ ಕಡಿಮೆ ಬರ್ತದೆ. ನಿರ್ವಹಣೆಯಲ್ಲಿ ಆಕಳು ಒಂದ್ ಸ್ವಲ್ಪ ಬೆಟರ್ ಅನ್ಸ್ತದೆ, ಆದ್ರೆ ಎಮ್ಮೆದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಅದು ಒಬ್ಬರನ್ನ ನಂಬಿರ್ತದೆ ಸರ್ ಹೆಚ್ಚಾನೆಚ್ಚು ಎಮ್ಮೆ ತಳಿ. ಇವಾಗ ಬೀಡ್ಗಳು ಈಗ ಹರಿಯಾಣದಿಂದ ತಗೊಂಡ್ಬಂದಿದ್ವಿ ಎಲ್ಲ, ಇವು ಈಗ ಅವೆಲ್ಲ ಸರಿ ಹೋಗ್ತಾ ಇದ್ವಿ ಸರ್. ನಮ್ಮ ಲೋಕಲ್ ತಳಿ ಹೋದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್, ಒಬ್ಬರನ್ನೇ ನಂಬಿರ್ತಾವೆ ಸರ್ ಅಂತೇಳಿ. ಇವಾಗ ಹೊಸ ಹೊಸ ತಳಿ ಬಂದಿವಲ್ಲ ಸರ್, ಇವು ಸುರತಿ ತಳಿಯಲ್ಲಿ ಹೊಸ ಬೀಡ್ ರೆಡಿ ಮಾಡ್ತಾ ಇದಾರೆ, ಅದರಿಂದ ಅವು ನಿರ್ವಹಣೆ ಒಂದ್ ಲೆಕ್ಕಕ್ಕೆ ಚಲೋ ಅಂತ ಹೇಳ್ಬೋದು ಸರ್. ಹಾಲು ಎಷ್ಟು ಕೊಡ್ತಾವು ಸರ್? ನಮ್ಮ ಕ್ಲೈಮೇಟಿನ ಲೆಕ್ಕಕ್ಕೆ ನೋಡಿದ್ರೆ ಒಂದು 6-7 ತರ ತೆಗೆದಿವಿ ಸರ್ ನಮ್ ಒಂದ್ ಎಮ್ಮೆಯಿಂದ ಒಂದ್ ಟೈಮಿಗೆ ಸರ್. ಹಾ ಸರ್, 7 liter ಕ್ರಾಸ್ ಇದೆ ಸರ್. ದಿನ ಎಷ್ಟು? 2 ಸಲ ಹಿಂಡ್ತೀರಿ? ಹಾ, ಬೆಳಗ್ಗೆ ಸಂಜೆ ಸರ್. ನಿರ್ವಹಣೆ ಹಾಗೆ ಸರ್, ಬೆಳಗ್ಗೆ ಒಂದ್ಸಲ ಮೇವ್ ಹಾಕಿದ್ರೆ ಸಂಜೆನೇ ಸರ್. ಪದೇ ಪದೇ ಹಾಕುವಂತ ವಿಷಯ ಇಲ್ಲ ಸರ್ ಅದರಲ್ಲಿ, ಯಾಕಂದ್ರೆ ಮೆಲ್ಕ್ ಹಾಕಿ ಹಾಲು ರೆಡಿ ಮಾಡ್ಕೋಬೇಕಲ್ಲ ಸರ್. ಹಿಂಗಾಗಿ ಬೆಳಗ್ಗೆ ಮೇವ್ ಹಾಕಿದ್ರೆ ಸಂಜೆನೆ ಮೇವ್ ಹಾಕುವ ಸರ್. ನಮ್ದು ನಿರ್ವಹಣೆ ಎರಡೇ ಹೊತ್ತು ಸರ್. ನೀರು ಅದು ಬಾಣಿಯಲ್ಲಿ ತುಂಬಿರ್ತೀವಿ ಸರ್. ಹುಲ್ಲು ತಿಂದಾದ್ಮೇಲೆ ಬಾಣಿಯಲ್ಲಿ ನೀರು 2 times ಕುಡಿಸಿ ಕುಡಿಸುತ್ತೆ ಸರ್, ಕಂಪಲ್ಸರಿ. 2 ಆದರೂ 3 ಸಲ ಆದರೂ ಕುಡಿಸ್ಬೇಕು, ಕುಡಿಸುತ್ತೆ. ಹಾ ಸರ್. ಅಂದ್ರೆ ನಿರ್ಧಾರ ನೀವು ತಗೊಳ್ಳೋದು ಅಥವಾ ಅಲ್ಲಿ ತುಂಬಿಟ್ಟಿರ್ತೀವಿ ಒಬ್ಬಂದು ಕುಡಿತಿರ್ತವೆ ಹೇಗೆ ಸರ್? ಒಮ್ಮೆ ಹುಲ್ಲು ತಿಂದಾದ್ಮೇಲೆ ಪಟ್ಟನೆ ಬಾಣಿಗೆ ನೀರು ಬಿಟ್ಟಿರ್ತೇವೆ. ಹುಲ್ಲನ್ನು ಹಾಗೆ ಉಳಿದಿತ್ತಪ್ಪ ಅಂತಂದ್ರೆ ಬಕೆಟ್ ನಲ್ಲಿ ಕುಡಿಸ್ತೇವೆ ಸರ್. ಆತರ ಇದೆ ಕುಡಿತಾವನು ಅಂತ ಗೊತ್ತಾಗಿ ಆಗ್ತದೆ ಸರ್. ಅವು ಮೇವು ತಿಂದ ನೀರು ಕುಡಿಯುವಂತ ವಿಚಾರ ಇರ್ತದೆ ಸರ್, ಅವ್ ಕುಡಿದೆ ಕುಡಿತಾವ. ಅಂದ್ರೆ ಇನ್ನು ನೀರು ಜಾಸ್ತಿ ಕೊಟ್ರೆ ಅಂತ ತೊಂದರೆ ಇಲ್ಲ? ಇಲ್ಲ ಇಲ್ಲ ಸರ್, ನೀರು ಬೇಕು ಸರ್. ಮೇವು ಕಡಿಮೆ ಆದ್ರೂ ಇಲ್ಲ, ನೀರು ಬೇಕೇ ಬೇಕು. ಅಂದ್ರೆ ಸ್ವಲ್ಪ ಒಣಗಿರ್ಬೇಕು ಅಂತ ಸರ್? ಬಲ್ತ್ ಹುಲ್ ಅಂತ ಹೇಳ್ತಾರೆ ಸರ್, 1 ತಿಂಗಳ ಒಳಗಡೆ ಹೊರಗಡೆ ಈ ತರದ ಹಾಕಿದ್ರೆ ಒಳ್ಳೆ ಸರ್. ಅಂದ್ರೆ ಈಗ ನಾವು ಹುಲ್ಲು ಬೆಳೆಸ್ತೀವಿ ಅಥವಾ ಜೋಳದ ದಂಟು ಬೆಳೆಸ್ತೀವಿ, ಅದು ತೀರ ಸಣ್ಣದಿರಬಾರದು, ಅದು ಬೆಳೆದಿರ್ಬೇಕು. ತುಂಬಾ ದನಗಳು ಇದ್ರೆ ಸರ್ ಚಿಕ್ಕದ ಎಷ್ಟು ಕೂದ್ರು ಸಾಕಾಗಿಲ್ಲ, ಬೆಳೆದಿತ್ತಪ್ಪ ಅಂದ್ರೆ ಅವು ಕಟ್ ಮಾಡಿ ಹಾಕಿಕೊಳ್ಳೆ ಹೊಟ್ಟೆ ತಿಂದು ಮಲ್ಕೋತಾವ ಸರ್. ಈಗ ನಿಮ್ಗೆ ಯಾವಾಗ್ಲೂ ಹಸೆ ಮೇವ ಕೊಡಬೇಕು ಅಂತ ಇರುತ್ತೋ, ಅಥವಾ ಹಸೆ ಮೇವು ಸಾಕಷ್ಟು ಸಿಗುವಂತ ಸಂದರ್ಭದಲ್ಲಿ ಒಣ ಮೇವನು ಕೊಡಬೇಕು, ಹಂಗೇನಿರುತ್ತೆ? ಒಣ ಮೇವು ಅಂದ್ರೆ ಒನ್ ಟೈಮ್ ಹಾಕಿ ಹಾಕಿದ್ವಿ ಸರ್, ನೈಟ್ ಹಾಕ್ಲೇಬೇಕು ಸರ್. ಒನ್ ಟೈಮ್ ಹಾಕ್ಲೇಬೇಕು ಅಂದ್ರೆ ಡೈಜೆಸ್ಟನ್ಗೆ ಅದು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತದೆ ಸರ್. ಯಾಕಂತಂದ್ರೆ ಹಸಿದೆ ಅಂತಂದ್ರೆ ಮತ್ತೆ ಉಚ್ಕೊಳ್ಳೋದು ಅದಿದು ಪ್ರಾಬ್ಲಮ್ ಆಗ್ತದೆ ಸರ್, ಜಗನ ತಿಳು ಬರ್ತದೆ. ನೀವು ಒಣ ಮೇವು ಹಾಕಿದ್ರೆ ತಿಂತಾವ? ಹೌದು ತಿಂತಾವ್ ಸರ್, ತಿಂತಾವ್. ಹಸಿ ಮೇವು ಸಾಕಷ್ಟು ಆಯ್ತು ಬಿಡು ಅಂತ ಹಂಗೇನ್ ಬಿಡಲ್ಲ ಏನ್ರೆ, ಅತಿಯಾಗಿ ಹಸಿದಿರ ಮೇವು ಇದ್ರೆ ಅದು ಒಂದ್ಸಲ ಹಾಕಿರ್ತೇವೆ ಸರ್ ಅಷ್ಟೇ, 3 times ಅಂತೇಳಿ ನೈಟ್. ಡೇ ಅಂತೂ ಒಂದೇ ಟೈಮ್ ಬರ್ತದೆ ಸರ್ ಅಷ್ಟೇ. ಮೇವು ಅಂತ ಹೇಳಂದ್ರೆ ಮೇವಿನ ಬೆಳೆ ಬೆಳಿತೀರೋ ಅಥವಾ ಹೇಗೆ? ಹಾ ಸರ್, ಬೆಳಿತೇವೆ ಅಂದ್ರೆ ಇದು ಅಲಸಂದಿನೂ ಸರ್, ಅಲಸಂದಿ ಹಾಲಿಗೆ ಒಳ್ಳೆ ಸರ್. ಆಮೇಲೆ ನೆಪೇರು ಅಂತ ಹೈಬ್ರಿಡ್ ಬೆಳೆ ಇದಾವ ಸರ್, ಅವೆಲ್ಲ ಬೆಳಿತೀವಿ. ಗೊಂಜಾಳ ಅಂತಂದ್ರೆ ಸೈಲೇಜ್ ಮಾಡಿ ನಾವು ದನಗಳಿಗೆ ನಾವು ಒಂದು ಸೈಲೇಜ್ ಹಾಲುಗಳಿರುವಂತ ಮೆಕ್ಕೆಜೋಳನ ಕಟ್ ಮಾಡಿ ಒಂದು 20-25 ದಿವಸ ಅದನ್ನ ಶೇಖರಿಸಿ ಮೆತ್ತಿಗೆ ಹಾಕಿ ಆಮೇಲೆ ಅದನ್ನ ಓಪನ್ ಮಾಡಿ ಆಮೇಲೆ ದನಗಳಿಗೆ ಹಾಕ್ತೀವಿ ಸರ್. ಮಳೆಗಾಲದಲ್ಲಿ ಅದು ನಮ್ಗೆ ತುಂಬಾ ಯೂಸ್ ಆಗಿದೆ ಸರ್, ಯಾಕಂದ್ರೆ ತುಂಬಾ ಮಳೆ ಬೆಳೀತಾ ಇರಬೇಕಾದ್ರೆ ಹುಲ್ ಕೊಯ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಆತರ ಒಂದು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದನ್ನ ಅವಾಗಿಂದ ಅವಾಗನೇ ಹಾಕ್ಬಹುದು ಸರ್ ದನಗಳಿಗೆ. ಈಗ ರಸಮೇ ಅಂತೀವಲ್ಲ ಸೈಲೇಜ್, ಪೂರ್ತಿ ಬರೀ ಸೈಲೇಜ್ ಅನ್ನ ತಿನ್ನಿಸ್ಬೋದಾ ಅಥವಾ ಅದ್ರ ಜೊತೆಗೆ ಮೇವು ಅಥವಾ ಹಸಿ ಮೇವು ಒಣ ಮೇವು ಅದನ್ನು ಕೊಡ್ಬೇಕಾಗುತ್ತೋ ಹೇಗೆ ಸರ್? ಅದು ಸಾಕಾಗೋಷ್ಟು ಇದ್ದಂತಾನೆ ಬೇರೆ ಮೇವು ಬೇಕಾಗ್ಲಿಕ್ಕಿಲ್ಲ ಸರ್, ಬೇಕಾಗ್ಲಿಕ್ಕಿಲ್ಲ. ಅದ್ರ ಪ್ರಮಾಣ ಅಂತೂ ಬಿಟ್ಟು ಹಾಕ್ಲಿಕ್ಕಿಲ್ಲ ಸರ್. ಮೇವು ಬೀಜಗಳನ್ನು ತಗೊಂಡ್ಬರ್ತೀವಿ ಸರ್ ನಾವು, ಪಶು ಇಲಾಖೆಯಿಂದ ಅವರು ಮೇವು ಬೀಜ ಕೊಡ್ತಾರೆ ಸರ್. ಪ್ರತಿ ವರ್ಷನೂ ಕೊಡ್ತಾರೆ? ಹೌದು ಸರ್, ಪ್ರತಿ ವರ್ಷ ಪ್ರತಿ ಸೀಸನ್ಗೂ ಕೊಡ್ತಾರೆ. ಹೌದು, ಅಂದ್ರೆ ಮಳೆ ಮುಗಿದ್ಮೇಲೆ ಮಳೆ ಸ್ಟಾರ್ಟ್ ಆಗೋ ಟೈಮ್ದಲ್ಲಿ 2 times ಕೊಡ್ತಾರೆ ಸರ್. ಯಾಕಂತಂದ್ರೆ ಅವಾಗ ನೀವು ಯೂಸ್ ಆಗೋದಿಲ್ಲ ಸರ್ ಮಳೆ, ಯಾರೇ ಪ್ರತಿಯೊಬ್ಬರಿಗೂ ನೀರಿನ ಅವಕಾಶ ಇರಂಗಿಲ್ಲ ಸರ್ ಬೋರಿಂದು. ಈಗ ಮಳೆ ಮುಗಿತಾ ಇತ್ತಂತಂದ್ರೆ ಅದನ್ನ ಹದ ಮಾಡ್ಕೊಂಡು ಈಗ ಮೇವಕ್ಕೆ ಬಿಡ್ತಾರೆ ಸರ್. ಮೇನ್ ಬೆಳೆ ಎಂತ ಬೀಜ ಕೊಡ್ತಾರೆ? ಜೋಳ ಕೊಡ್ತಾರೆ ಸರ್, ಆಮೇಲೆ ಆಫ್ರಿಕಂಟಾಲ್ ಅಂತೇಳಿ ಬೆಳೆ ಗೊಂಜಾಳ ಕೊಡ್ತಾರೆ ಸರ್. ಮೇವಿಗಾಗಿ ನಮ್ಮ ದನಕರುಗಳಿಗಾಗಿ ಬೆಳೆಯುವಂತ ಮೇವಿನ ಬೆಳೆಗಳು, ಅದರಿಂದ ಏನ್ ಜೋಳ ಗಿಳಗಿ ಇರಲ್ಲ. ಅದನ್ನೇ ಸೈಲೇಜಿಗೆ ಬಳಸ್ಕೋಬಹುದ? ಅದನ್ನ ಬಳಸ್ಕೋಬಹುದು ಸರ್. ಗೋವಿನ ಜೋಳದಿಂದ ಅಷ್ಟು ಆದಷ್ಟು ಚೆನ್ನಾಗಿ ಆಗೋದಿಲ್ಲ ಸರ್. ಗೋವಿನ ಜೋಳದಲ್ಲಿ ಅದು ಸಿಹಿ ಪದಾರ್ಥದ ತೆನೆ ಇರ್ತದಲ್ಲ ಸರ್, ವೈಟ್ ಕಾಳಿದ್ದಾಗ ಅದು ಚೆನ್ನಾಗಿ ತಿಂತಾವ್ ಸರ್. ಮತ್ತೆ ಇನ್ನೊಂದು ಏನಂದ್ರೆ, ದನಕರುಗಳಿಗೆ ಬರೀ ಮೇವು ಹಾಕಿದ್ವಿ ನೀರ್ ಕೊಟ್ವಿ ಅಷ್ಟೇ ಅಲ್ಲ, ಅವುಗಳ ಮೈ ತೊಳಿಬೇಕು, ಅವು ಮೈ ಬೋಳಿಸ್ಬೇಕು, ಅಥವಾ ಕೊಂಬಿಂಗ್ ಅಂತೀವಿ ಆ ರೀತಿ ಮಾಡ್ತಾ ಇರ್ಬೇಕು, ಮೈ ಸವರ್ತಾ ಇರ್ಬೇಕು ಅಂತವೆಲ್ಲ ಮಾಡ್ತೀರಿ? ಮಾಡ್ಲೇಬೇಕು ಸರ್, ಒಂದೊಂದಾಗಿ ಒಂದೊಂದು ಟೈಮ್ನಲ್ಲಿ ಮಾಡ್ತೀವಿ ಸರ್. ಫ್ರೀ ಇದ್ದಾಗ ಮೈ ತೊಳೆಯೋದು ಬೆಳಗಿನ ಟೈಮ್, ಅಥವಾ ಚಳಿ ಇತ್ತಂದ್ರೆ ಮಧ್ಯಾಹ್ನ ಟೈಮ್ನಲ್ಲಿ ತೊಳಿತೀವಿ ಸರ್. ದಿನ ಅಂತಲ್ಲ, ಎರಡು ದಿನಕ್ಕೊಮ್ಮೆ ಆದ್ರೂ ತೊಳೆದು ತೊಳಿತೀವಿ ಸರ್ ಕಂಪಲ್ಸರಿ. ಅಂದ್ರೆ ನಿರ್ವಹಣೆ ಮನೆಯಲ್ಲಿನೇ ಆಗ್ತಾ ಇದ್ದಿರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಪ್ರತಿ ಎಲ್ಲ ಕೆಲಸ ಮಾಡ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕಂತಂದ್ರೆ, ಇದ್ರ ಮನೆಯಲ್ಲಿನ ಕೆಲಸ ಜೊತೆಗೆ ಅದನ್ನ ನಿರ್ವಹಣೆ ಮಾಡ್ತಾ ಇದೇವಲ್ಲ ಸರ್, ಹಿಂಗಾಗಿ ಸ್ವಲ್ಪ ಇದಾಗ್ತದೆ ಅಂತೇಳಿ ಎರಡು ದಿನಕ್ಕೊಮ್ಮೆ ಆದ್ರೂ ತೊಳಿತೀವಿ ಸರ್. ಕೊಟ್ಟಿಗೆ ಅಂತೂ ಡೈಲಿ ಮೂರ್ ಟೈಮ್ ತೊಳಿತೀವಿ ಸರ್. ಕೊಟ್ಟಿಗೆ ನಿರ್ವಹಣೆ ಅಂತೂ ಕಂಪಲ್ಸರಿ ಮೂರ್ ಟೈಮ್ ಸರ್. ಹೌದು ಸರ್. ಯಾಕೆ ಅಷ್ಟೊಂದು ಕ್ಲೀನ್ ಇತ್ತಂತ ಅಂದ್ರೆ ಯಾವ ರೋಗ ರುಜಿನ ಕಡಿಮೆ ಸರ್, ಈ ಕಾಲು ಬೇನಿ ಬಾಯಿ ಬೇನಿ ಈ ತರ ಬರೋದು ಕಡಿಮೆ ಆಗ್ತದೆ ಸರ್ ಕ್ಲೀನ್ ಇದ್ದಷ್ಟು. ಮತ್ತೆ ಅಲ್ಲಿ ನಮ್ದು ಕೊಟ್ಟಿಗೆ ಓಪನ್ ಇದೆ ಸರ್ ತುಂಬಾ, ಅಲ್ಲಿ ಸೊಳ್ಳೆ ಬರೋದು ಕಡಿಮೆ ಸರ್. ನಮ್ದು ಕ್ಲೀನ್ ಇದೆ ಅಂತ ಸೊಳ್ಳೆ ಬರೋದು ಕಡಿಮೆ ಸರ್, ಇದೊಂದು ಸರ್ ಪ್ಲಸ್ ಸರ್ ನಮ್ದು. ಹೌದಾ ಸರ್? ಕ್ಲೀನ್ ಇದ್ರೆ ಸೊಳ್ಳೆ ಬರಲ್ಲ. ಹಾ ಸರ್, ನೀರಿನ ಒತ್ತಡ ಹೆಚ್ಚಾಯ್ತು ಅಂತಂದ್ರೆ ಹೊರಗಡೆ ಗಲೀಜೆಲ್ಲ ಹೊರಗೆ ತೆಗಿಬೋದು ಸರ್ ನೀರಿಂದ ಕ್ಲೀನ್ ಮಾಡಿ. ಈ ಕ್ಲೀನ್ ಮಾಡೋದು ಅಂತ ಹೇಳಿದ್ರಲ್ಲ, ಅದನ್ನ ತೊಳೆಯುದು ಅಥವಾ ಹೇಗೆ? ಸಗಣಿ ಅಷ್ಟಿಗೆ ಬಾಚೋಗ ಕೈ ಬಿಟ್ರೆ ಸಾಕು? ಸಗಣಿ ತೆಗೆದು ಬುಟ್ಟಿಯಿಂದ ತುಂಬಿ ಹೊರಗಡೆ ಹಾಕೋ ಸರ್. ಆಮೇಲೆ ದನಗಳ ಕಾಲು ಸಗಣ ತೆಗೆದು ಕಾಲಿಗೆ ತಗಿರ್ತದಲ್ಲ ಸರ್ ಅದು, ಆಮೇಲೆ ಮ್ಯಾಟ್ ಹಾಕಿರ್ತೀವಿ ಸರ್ ಜರಿದಾಗಿ ಗ್ರಿಪ್ ಸಿಗ್ಬೇಕಲ್ಲ ಸರ್, ಎದ್ದೇಳ್ಬೇಕಲ್ಲ ಈಗ ಅಂತದೆಲ್ಲ ತೊಳಿಬೇಕಾಗ್ತದೆ ಸರ್. ಅಷ್ಟು ಸಗಣಿ ಎಷ್ಟು ಬರ್ತೀನಿ ನಿಮ್ ದಿನ? ದಿನಕ್ಕೆ ಒಂದು 20 ಬುಟ್ಟಿ ಕ್ರಾಸ್ ಆಗ್ಬೋದು ಸರ್. ಅದನ್ನೇನ್ ಮಾಡ್ತೀರಿ? ತಿಪ್ಪಿಗೆ ಹಾಕ್ತೀವಿ ಸರ್. ಆಮೇಲೆ ಮತ್ತೊಂದ್ ಸರ್, ಇಲ್ಲಿ ನಮ್ದು ಇದ್ರಲ್ಲಿ ತೊಳೆದ ನೀರೆಲ್ಲ ಒಂದ್ ಟ್ಯಾಂಕ್ ಸಂಗ್ರಹಣೆ ಮಾಡಿ ಅದು ಸೀದಾ ಗದ್ದೆಗೆ ಹೋಗ್ತದೆ ಸರ್ ತೊಳೆದ. ಅದೊಂದು ದೊಡ್ಡ ಪ್ಲಸ್ ಇದೆ ಸರ್. ನಮ್ದು ಗೊಬ್ಬರ ಅಂತೂ ಹೆಚ್ಚು ನಾವು ಯೂಸ್ ಮಾಡಂಗಿಲ್ಲ, ಹೆಚ್ಚಾನ ಹೆಚ್ಚು ಗೊಬ್ಬರ ಅನಿಲ ಯಂತ್ರ ಹಂಗೇನು ಮಾಡ್ಕೊಂಡಿದ್ದೀನಿ. ಗೊಬ್ಬರ ಅನಿಲ ಇದೆ ಸರ್. ಇದೆ ದಿನ ಎಷ್ಟು ಹಾಲು ಸಂಗ್ರಹ ಆಗುತ್ತದೆ, ಎಷ್ಟು ಕರಿತೀವಿ ನಿಮ್ಮ ಮನೆಯಲ್ಲಿ? ಸರ್ ನಮ್ಮ ಮನೆ ಒಂದು 65 ಲೀಟರ್ ಆಗ್ತದೆ ಬೆಳಗ್ಗೆ ಸಂಜೆ ಕೊಡಿ ಸರ್. ಆ ನಂತರ ನೀವು ಬೇರೆದವರಿಂದ ಕಲೆಕ್ಟ್ ಮಾಡ್ತಿರಲ್ಲ? ಮತ್ತು ಡೈರಿ ಇದೆ ಸರ್, ಡೈರಿಗೆ ನಮ್ಮ ಡೈರಿಗೆ ನಾವೇ ಹಾಕೊಂಡು ಆಮೇಲೆ ಬೇರೆ ರೈತರು ನಮ್ಮ ಡೈರಿಗೆ ತಂದು ಹಾಕ್ತಾರೆ ಸರ್ ಹಾಲನ್ನು. ಬೇರೆ ಹಳ್ಳಿಗಳಿಂದನೂ ನಮ್ಮ ಕೆಲಸದ ಒಂದು ನಿರ್ವಹಣೆ ನೋಡಿಕೊಂಡು ತುಂಬ ಹಳ್ಳಿ ಒಂದು 15-16 ಹಳ್ಳಿಯಿಂದನೂ ಹಾಲು ಬರ್ತದೆ ಸರ್. ಅಂದರೆ ಅಲ್ಲಿ ಒಬ್ಬರು ಸಂಗ್ರಹ ಮಾಡ್ತಾರೆ, ಅವ್ರು ತಂದು ಕೊಡ್ತಾರೆ? ಅಂದರೆ ಅಲ್ಲಿ ರೈತರನ್ನೇ ಅವ್ರ ಹಾಲು ಜೊತೆಗೇನೆ ಅಲ್ಲಿ ನಮ್ಮ ಹಾಲನ್ನು ತಗೊಂಡು ಹೋಗಿ ಅಂತ ಹೇಳಿದಾಗ ಪೆಟ್ರೋಲ್ ಖರ್ಚಿಗೆ ಒಂದಿಷ್ಟು ಹಣ ಕೊಡ್ತಾರೆ, ಹಿಂಗಾಗಿ ಅವ್ರು ತೊಗೊಂಬರ್ತಾರೆ. ಒಬ್ಬೊಬ್ಬರು ಒಂದು 30 ಹಾಲು 35-40 ಹಾಲುವರೆಗೂ ತೊಗೊಂಬರ್ತಾರೆ ಸರ್. ಆ ಥರದ ಒಂದು 4-5 ಬ್ಯಾಚ್ ಜನ ಇದ್ದಾರೆ ಸರ್. ಈ ಮಂಗಳವಾರದಿಂದನೇ ಇಬ್ಬರು ಬರ್ತಾರೆ ಹಳ್ಳಿಗಳಿಂದ, ರಾಮಪುರ ಸೈಡ್ ಕಡೆಯಿಂದ ಒಬ್ಬರು ಬರ್ತಾರೆ, ಅಜಗಾಂವ್ ಕಡೆಯಿಂದ ಒಬ್ಬರು ಬರ್ತಾರೆ, ಬಾಣಸಗಿರಿ ಕಡೆಯಿಂದ ಒಬ್ಬರು ಬರ್ತಾರೆ, ಮಾಗವಾಡದಿಂದ ಈ ಥರ. ಈಗ ಖರ್ಚು ಇಲ್ಲಿ ಜಾಸ್ತಿ ಬರುತ್ತೆ, 50% ನಾವು ಖರ್ಚು ಮಾಡಲೇಬೇಕು ಅಂದಿರಲ್ಲ, ಎಲ್ಲಿ ಖರ್ಚು ಜಾಸ್ತಿ ಬರುತ್ತೆ ನಿಮಗೆ? ದಾಣೆ ಬೆಳಗ್ಗೆ ಸಂಜೆ ಸ್ವಲ್ಪ ಆದರೂ ಹಾಕಲೇಬೇಕು ಸರ್, ಅವು ಅದಕ್ಕಾಗಿ ಎರಡಾಗಿ ಬಿಟ್ಟಿರ್ತಾವೆ ಸರ್. ಏನು ದಾಣೆ ಕೊಂಡ್ಕೋಬೇಕಾದ? ಹೌದು ಸರ್, ಪೀರ್ಸು ಆಮೇಲೆ ಪಾಲಿಸ್ ತೌಡು ಆಮೇಲೆ ಹತ್ತಿಕಾಳು ಹಿಂಡಿ ಇದೆಲ್ಲ ಹುಳ್ಳಿ ಓನಾಗಿ ರೆಡಿ ಮಾಡ್ಕೋತೀವಿ ಸರ್. ನಾವು ಚೆನ್ನೆಚ್ಚು ಫೀಡ್ಸ್ ಅಂತ ಹಾಕೋದಿಲ್ಲ ಡೈರೆಕ್ಟ್ ಸರ್, ಓನಾಗಿನ ರೆಡಿ ಮಾಡಿನೇ ಹಾಕೋದು ಸರ್. ಹೇಗೆ ಮಾಡ್ತೀರಿ ಹೇಳಿ ಅದನ್ನ ಸ್ವಲ್ಪ? ಪದರ ಪದರಾಗಿ ಹತ್ತಿಕಾಯಿ ಹಿಂಡಿ ತೊಗೊಂಬರ್ತೀವಿ ಸರ್, ಆಮೇಲೆ ಪಾಲಿಸ್ ತೌಡು ತೊಗೊಂಬರೋದು, ಆಮೇಲೆ ಹುಳ್ಳಿ ಓಡಿಸೋದು, ಗೊಂಜಾಳ ಓಡಿಸೋದು ಸರ್. ಆಮೇಲೆ ಇದು ಫೀಡ್ಸು ಒಂದು 20% 25% ಅಷ್ಟೇ ಹಾಕ್ತೀವಿ ಸರ್. ಅದಕ್ಕೆ ಲೇಯರ್ ಲೇಯರ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ದನಗಳಿಗೆ ಕೊಡ್ತೀವಿ ಸರ್. ಫೀಡ್ ಅನ್ನ ನೀವೇ ಉಪಯೋಗಿಸ್ತೀರೋ ಅಥವಾ ಬೇರೆ ರೈತರಿಗೂ ಕೂಡ ಕೇಳಿದ್ರೆ ಕೊಡ್ತೀರೋ ಹೇಗೆ? ಮೊದಲು ಕೊಡ್ತಿದ್ದೆ ಸರ್, ಇವಾಗ ಕೊಡ್ತಾ ಇಲ್ಲ, ಅಷ್ಟ ಕಚ್ಚಾ ವಸ್ತು ಸಿಗ್ತಾ ಇಲ್ಲ ಸರ್. ಈ ತೌಡು ಅಂತ ಇಂಥದ್ದು ಸ್ವಲ್ಪ ಅಲ್ಲಿ ತೌಡ್ ಸಿಗೋದು ಕಡಿಮೆ ಇದೆ. ಪೀಡ್ಸ್ ಅಂತೂ ಇವಾಗ ಕೊಡ್ತಾ ಇದ್ದೀವಿ ಸರ್, ತಗೊಂಬಂದು ಕೊಂಡ್ಕೊಂಬಂದು ಅವ್ರು ಕೊಡ್ತಾರೆ. ಹೌದೌದು ಸರ್. ಅದೊಂದು ಇಲ್ಲಿ ಡೈರಿಯಲ್ಲಿ ಏನು ನಿಯಮ ಇದೆ ಅಂತಂದ್ರೆ, ರೈತರಿಗೆ ಹೊರೆ ಆಗಬಾರ್ದು ಅಂತೇಳಿ ಒಂದು ಚೀಲದ ಅಮೌಂಟ್ ಒಂದು 1100 ರೂಪಾಯಿ ಇದ್ರೆ ಅದನ್ನ 3 ವಾರದಲ್ಲಿ ಕಟ್ ಮಾಡ್ತೀವಿ ಸರ್. ಒಮ್ಮೆಲೆ 1100 ರೂಪಾಯಿ ಕಟ್ ಮಾಡೋದಲ್ಲ ಸರ್, ಅವ್ರ ಹಾಲಿನಲ್ಲಿ ಕಂತು ಅಂತಾಗಿ 3 ಹಂತನಲ್ಲಿ ಕಟ್ ಮಾಡಿ ಕೊಡ್ತೀವಿ ಸರ್. ಅವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ಮಾರ್ಕೆಟ್ನಲ್ಲಿ ಆತರ ಇರೋದಿಲ್ಲ ಸರ್, ಅಲ್ಲಿ ಅಂಗಡಿಗೆ ಹೋದ್ರೆ ಅವನು 1100 ರೂಪಾಯಿ ಕೊಟ್ಟೆ ತರಬೇಕು, ಇಲ್ಲಿ ಆತರ ಇಲ್ಲ. ಒಂದು ಮೂರ್ ಕಂತವಾಗಿ ಪ್ರತಿಯೊಂದು ಸರ್ ಕ್ಯಾನ್ ಹಿಡಿದು ಕ್ಯಾನನ್ನು ಅಲ್ಲಿ ತಗೊಂಡು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಸರ್. ಇಲ್ಲಿ ಅಲ್ಲಿನ ಕ್ಯಾನ್ ಆಗಲಿ ಆಮೇಲೆ ವೆಟರ್ನರಿ ಏನಾದ್ರೂ ಒಂದು ಗುಳಿಗೆ ಏನಾದ್ರು ಬೇಕಪ್ಪ ಅಂತಾರೆ ಇಲ್ಲಿಂದ ಕೊಟ್ಬಿಡ್ತೀವಿ ಸರ್. ಅಲ್ಲಿಂದ ಹೆಚ್ಚೇನ ಹೆಚ್ಚು ತಗೊಂಡ್ಬರ್ತೀವಿ. ರೈತರಿಗೆ ಒಂದು ಹೋಗ್ಲಿಕ್ಕಾಗಲಿ ಅಂತ ಏನು ಗುಳಿಗೆ ಔಷಧಿ ಇತ್ತಪ್ಪ ಅಂತಂದ್ರೆ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಈಗ ನನಗೆ ಬೇಕಾಗಿದ್ದೇನಂದ್ರೆ ನೀವು ಈ ಫೀಲ್ಡ್ ಅಂತಿರಲ್ಲ ದನಗಳಿಗೆ ಹಾಕುವಂತ ಫೀಲ್ಡ್ ಕೊಡೋದ್ರಲ್ಲಿ ಖರ್ಚು ಜಾಸ್ತಿ ಬರುತ್ತೆ. ನೀವು ಕೊಂಡುಕೊಂಡು ತಂದು ಹಾಕಿದಿರಿ, ಆ ನಂತರ ತಯಾರು ಮಾಡಿ ಹಾಕ್ತಾ ಇದ್ರಿ, ಎಷ್ಟು ಖರ್ಚು ಉಳಿತಲ್ಲಿ ಉಳಿತದೆ ಸರ್? ಒಂದು 60% ಉಳಿದೇ ಉಳಿತದೆ ಸರ್. ಖರ್ಚು ಮಾಡಿ ನೀವು ಮುಂಚೆ ಎಷ್ಟು ಅದಕ್ಕೆ ದುಡ್ಡು ಖರ್ಚು ಮಾಡ್ತಿದ್ರಿ, ಆ ನಂತರ ಎಷ್ಟು ಅದರಲ್ಲಿ ಉಳಿತು ಅಂದಾಜು ಇದೆಯಾ ಲೆಕ್ಕ? ಲೆಕ್ಕ ಅಂತಂದ್ರೆ ಒಂದು 11,000 ಮಟೀರಿಯಲ್ ನಾವು ಏನಾದರೂ ಫೀಡ್ಸ್ ರೆಡಿ ಮಾಡಿಕೊಂಡ್ರೆ ಮಿಕ್ಸಿಂಗ್ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು 20-22,000 ಅಮೌಂಟ್ ಉಳಿದ ಸರ್. ಹಾಲಿಂದ 2,000 ತನಕ 50% ಅಂತಂದ್ರೆ ಒಂದು 22,000 ರೂಪಾಯಿ ಹಾಲಿಂದ ಅಮೌಂಟ್ ಆಗ್ತದೆ ಸರ್. ಅದರಲ್ಲಿ 11,000 ರೂಪಾಯಿ ಫೀಡ್ಸಿಗೆ ಹೋದ್ರು 11,000 ರೂಪಾಯಿ ಉಳಿತದೆ ಅಂತೇಳಿ. ನೀವೇ ತಯಾರು ಮಾಡ್ತಿರಲ್ಲ ಈಗ, ಅಲ್ಲಿ ಖರ್ಚು ಕಡಿಮೆ ಆಗಿದೆಯಾ? 11,000 ಕೊಡಬೇಕಾಗಿಲ್ಲ ನಾವು, 6,000 ಮುಗಿಸಬಹುದು ಹಂಗೇನ್ ಅನ್ಸುತ್ತ? ಇಲ್ಲ ಸರ್, ಅದು ಕಚ್ಚಾ ವಸ್ತು ತಗೊಳ್ಬೇಕಾಗ್ತದಲ್ಲ ಸರ್. ಮತ್ತು ಅಂದ್ರೆ ನಮ್ ಗದ್ದೆಯಲ್ಲೇ ರೆಡಿ ಮಾಡ್ಕೊಂಡಿದ್ರೆ ಅದು ಪ್ರಾಬ್ಲಮ್ ಆಗೋದಿಲ್ಲ ಸರ್. ಮೆಕ್ಕೆಜೋಳ ಅಥವಾ ಈ ಇದು ಹುರುಳಿ ಇತರ ಬೆಳೆಗಳು ಇತ್ತಂದ್ರೆ ಅದು ಖರ್ಚಾಗೋದಿಲ್ಲ ಸರ್. ಪ್ರತಿಯೊಂದನ್ನು ನಾವು ಖರೀದಿ ಮಾಡ್ಬೇಕಂತಂದ್ರೆ ಸ್ವಲ್ಪ ಖರ್ಚು ಹೆಚ್ಚಾಗ್ತದೆ ಸರ್. ಅದರಲ್ಲಿ ಹಸಿಮೇವು ಇತ್ತಂತಂದ್ರೆ ಇವೆಲ್ಲ ಕಡಿಮೆ ಮಾಡಬಹುದು ಸರ್. ಅತಿ ಹೆಚ್ಚು ಹಸಿಮೇವು ಇತ್ತಂತಂದ್ರೆ ಇದೆಲ್ಲ ಕಡಿಮೆ ಮಾಡಬಹುದು ಸೈಲೇಜ್ ನಿಂದ ಸರ್, ಕಡಿಮೆ ಮಾಡಬಹುದು ಅಂತ ಹೇಳಿ. ಹೌದು ಸರ್, ಅಲ್ಲಿ ಮೆಕ್ಕೆಜೋಳ ಅದು ಹಾಲುಗಳಿರ್ಬೇಕಾದ್ರೆ ತೆಗೆದಿರ್ತೇವಲ್ಲ ಸರ್, ಆ ಟೈಮಲ್ಲಿ ಅದನ್ನ ಕಡಿಮೆ ಮಾಡಬಹುದು ಅಂತ. ಕಡಿಮೆ ಮಾಡಿದ್ರೆ ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗೋದಂಗೇನಾಗಲ್ಲ? ಇಲ್ಲ ಇಲ್ಲ ಸರ್, ಆ ತರ ಆಗುತ್ತೆ. ಹಸಿರು ಮೇವು ಇತ್ತಂದ್ರೆ ಅಥವಾ ಸೈಲೇಜ್ ಇತ್ತಂತಂದ್ರೆ ಕಡಿಮೆ ಒಳಗೆ ಇಳುವರಿ ಬರೋಷ್ಟೇ ಬರ್ತದೆ ಸರ್. ಯಾಕಂತ ಹೇಳಂದ್ರೆ ಈ ಫೀಲ್ಡ್ ಅಲ್ಲಿ ಬರೀ ಆಹಾರ ಇರಲ್ಲ, ಅಲ್ಲಿ ಮಿನರಲ್ಸ್ ಕೂಡ ಇರುತ್ತೆ. ಮಿನರಲ್ ಮಿಕ್ಸ್ಚರ್ ಅಂತೇಳಿ ಮಾಡ್ತಾರೆ, ಕ್ಯಾಲ್ಸಿಯಂ ಜಾಸ್ತಿ ಸಿಗಬೇಕು ಅಂತ. ಯಾಕಂದ್ರೆ ಹಾಲಿನೊಳಗೆ ಕ್ಯಾಲ್ಸಿಯಂ ಹೋಗ್ತಾ ಇರುತ್ತೆ, ದನಗಳಿಗೆ ಕ್ಯಾಲ್ಸಿಯಂ ಹೆಚ್ಚು ಸಿಗಬೇಕು, ಇಂಥವೆಲ್ಲಾನು ಇರುತ್ತೆ ಸರ್. ಇದನ್ನ ನಾವು ಸೈಲೇಜ್ ಮಾಡೋ ಉಪ್ಪನ್ನು ಸಿಂಪಡಿಸ್ತೇವೆ, ಆಮೇಲೆ ಬೆಲ್ಲದ ನೀರನ್ನ ಸಿಂಪಡಿಸ್ತೇವೆ, ಒಂದೊಂದು ಲೇರ್ ಲೇರ್ ಈ ತರ ಮಾಡಿ ಅದನ್ನ ಶೇಖರಣೆ ಮಾಡಿರ್ತೇವೆ ಸರ್. ಮೊದಲೇನೆ ಸೊ ಅಲ್ಲಿ ಸಿಗಬಹುದು, ಸಿಗ್ತದೆ ಸರ್. ಸರ್ ಮತ್ತೆ ಪಶು ಇಲಾಖೆ ಅಂತಂದ ಮಿನರಲ್ ಮಿಕ್ಸರ್ ಪ್ಯಾಕೆಟ್ಸ್ ಅವೆಲ್ಲ ಕೊಡ್ತಾರೆ ಸರ್, ಅದನ್ನ ತಗೊಂಡ್ಬಂದು ಹಾಕ್ತೇವೆ ಸರ್. ನಿಮ್ಗೆ ಎಷ್ಟೋ ಸರ್ ನಾವು ರೈತರನ್ನ ಬಿಟ್ಟೆ ಆದಾಗ ಅಲ್ಲಿ ಖರ್ಚು ವೆಚ್ಚ ಹೆಚ್ಚು ಕಡಿಮೆ ಅಷ್ಟು ಅಲ್ಲೇ ಆಗಿಬಿಡುತ್ತೆ, ನಮ್ಗೆ ಸಗಣಿ ಉಳಿಯುತ್ತೆ ಅಷ್ಟು ಬಿಟ್ಟರೆ ಮತ್ತೇನು ಇಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು ನಿಜನ? ಅದೇ ಹೇಳಿ ಸರ್, ಓನಾಗಿ ದುಡಿದ್ರೆ ಅದರಲ್ಲಿ ಲಾಭ ಇದೆ ಸರ್, ಆಳ ತಗೊಂಡು ದುಡಿದ್ರೆ ಆಗೋದಿಲ್ಲ ಸರ್ ನನ್ನ ಅನಿಸಿಕೆ. ಅಂದ್ರೆ ಕೃಷಿಯ ಒಂದು ಭಾಗ ಅದು, ನಾವು ಇಡಿಯಾಗಿ ಬರೀ ಡೈರಿ ಫಾರ್ಮ್ ಮಾಡಿದ್ವಿ ಎಲ್ಲ ಕೊಂಡು ತಂದು ಹಾಕಿದ್ವಿ ಅಂದ್ರೆ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ ಸರ್, ಹೌದು ಸರ್. ಬರೀ ಸಗಣಿ ಉಳಿಯುತ್ತೆ ಅವಾಗ. ಇವೆಲ್ಲ ಕೃಷಿಯಲ್ಲಿ 6 ವರ್ಷಕ್ಕೊಮ್ಮೆ ಬೆಳೆಯುವಿಂದ ಒಮ್ಮೆನೇ ಆದಾಯ ತಗೋಬಹುದು ಸರ್. ಆದ್ರೆ ಇದರಲ್ಲಿ ಹೈನುಗಾರಿಕೆಯಲ್ಲಿ ಇಲ್ಲ ಸರ್, ನಿರಂತರ ನಿರಂತರ ಮತ್ತೆ ವಾರದ ಪೇಮೆಂಟ್ ಆಗ್ತದೆ ಸರ್, ಅದೊಂದು ರೈತರಿಗೆ ಪ್ಲಸ್ ಅಂತ ಹೇಳ್ಬೋದು. ನಿಮಗೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 65 ಇಂದ ವಾರಕ್ಕೆ ಎಷ್ಟು? ಒಂದು 12,000 ಆಗ್ತದೆ ಸರ್. ವಾರ 12,000 ಹೆಚ್ಚು ಕಡಿಮೆ ನಿಮಗೆ 50,000-60,000 ರೂಪಾಯಿ ಸಿಗುತ್ತೆ ತಿಂಗಳಿಗೆ. ಅಲ್ಲ, ಖುಷಿ ಆಗುತ್ತಾ ಡೈರಿ ಫಾರ್ಮ್ ಮಾಡಿದ್ದಕ್ಕೆ? ಚೆನ್ನಾಗಿತ್ತು ಸರ್. ಅಂತಂದ್ರೆ ಇಲ್ಲಿ ಏನ್ ಗೊತ್ತ ಸರ್, ನಾವೇ ದುಡಿಬೇಕು, ನಾವೇ ಇದ್ ಮಾಡ್ಕೋಬಹುದು. ಬೇರೆಯವ್ರ ಕೈಯಲ್ಲಿ ಆಳಾಗಿ ದುಡಿಯೋಕ್ಕಿಂತ ನಮ್ದು ನಾವೇ ಇದ್ ಮಾಡೋದು. ಯಾರ ಟೈಮಿಂಗ್ ಕೇಳಂಗಿಲ್ಲ, ಏನಿಲ್ಲ, ಅದ್ರ ಟೈಮಿಗೆ ಅದ್ರ ಮಾಡಿಬಿಟ್ರೆ ಆರಾಮಾಗಿ ಉಳಿಬಹುದು ಅಂತೇಳಿ. ಹೌದು, ನಮಸ್ಕಾರ. ಹೈನುಗಾರಿಕೆ ಕುರಿತು ಹಳಿಯಾಳ ತಾಲೂಕು ಹವಗಿಯ ನಾರಾಯಣ ಗುಂಡು ಬೆಳಗಾಂವಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಿಗೆ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ BPLನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, APLನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಾರ್ಗಶಿರ ಪುಷ್ಯ ಮಾಸ, ಹೇಮಂತ ಋತು, ನವೆಂಬರ್ ಜನವರಿಯ ಮಧ್ಯೆ. ಹಾಲು, ಕಬ್ಬಿನ ರಸ, ತುಪ್ಪ, ಎಣ್ಣೆ, ಉದ್ದು, ಗೋಧಿ, ಮಾಂಸಾಹಾರ, ಅಕ್ಕಿಯಿಂದ ತಯಾರಿಸಿದ ಆಹಾರ ಉತ್ತಮ. ಶೀತಕಾಲ, ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ. ಬಿಸಿ ನೀರನ್ನೇ ಕುಡಿಯಿರಿ. ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ. ಸರಿಯಾದ ಆಹಾರ ಪದ್ಧತಿ ಹೇಮಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಜಾನಪದ ಸಂಗೀತ ಠಾಕೂ ಗಣೇಶ್ ಗೌಡ ಹಾಗೂ ಬಳಗದವರಿಂದ ಸಂಪ್ರದಾಯದ ಹಾಡುಗಳು. ಮೂರು ಸಾವಿರ ವನ್ಯ ಜನಗಳೇ ಬಂದು ಬಂದು ಕೋಟಂದ್ರ ಕೋಡು, ಕಾಸರಕೋಡು, ಬೀಡಂದ್ರೆ ಬಿಡು, ಮಂಕಿನ ಬಿಡು, ಮ್ಯಾನೂರಿಗೆ ಸೂರ್ಯದ ಬೆಳಕು, ಕೆಳಗು ನಿದ್ರೆ ದೀಪದ ಬೆಳಕು, ಹುಂಡಿನ ಕರ್ಕೊಂಡು ಗಿಂಡಿಲಿ ಹೊಯ್ಕೊಂಡು ಲೈಚಡಿ ಮೆಟ್ಕೊಂಡು ಲೈಗಿಂಡು ಹೊತ್ಕೊಂಡು ಹಿರಿಯರು ನನ್ಕೊಂಡು ಕೆರೆಯರು ಕರ್ಕೊಂಡು ಪಟ್ಟಿ ನೋಡ್ಕೊಂಡು ಚಂಡಿನ ಮೆಟ್ಕೊಂಡು ಸ್ವಾಮಿ ನನ್ಕೊಂಡು ಭೂಮಿ ಮೆಟ್ಕೊಂಡು ಅನ್ಯ ಕಜಾರಿಗೂ ಕಪ್ಪುರಿಗೂ ಬಟ್ಕೊಡ್ಲಗೂ ನಾನು ಶ್ರೀಮಂತಕ್ಕೂ ತಂದಿರುದಾರಿಗೂ ಜಯ ಜಯ. ಗೋಕಾರ ಮಾಬಳಿ ಸುರಬಲ್ಲಂಗ ಮಲಗಾಗಲು ಕನ್ಯ ಕಜಾರಿಗೂ ಕಪ್ಪುರಿಗೂ ಬಟ್ಕೊಡ್ಲಗೂ ನಾನು ಶ್ರೀಮಂತಕ್ಕೂ ತಂದಿರುದಾರಿಗೂ ಜಯ ಜಯ. ಇದು ಮುಂದೆ ಇರುಪತಿ ಬಲ್ಲಂಗ ಮಲಗಾಗಲೂ ತನ್ನ ಕಜಾರಿಗೂ ಕಪ್ಪುರಿಗೂ ಬಟ್ಕೊಡ್ಲಗೂ ನಾನು ಶ್ರೀಮಂತಕ್ಕೂ ತಂದಿರುದಾರಿಗೂ ಜಯ ಜಯ. ಪರಿವಾಣದಾಗೆ ಅಗಳದ ಋತಿ ಮಾಡಿ ಅವಕ ಜಾಣೆ ಮಣಿ ಮಾಡಿ ಅವಕ್ಕ ಜಾಣೆ ಮಣಿ ಮಾಡ ರುಚಿ ಮಾಡಿ ಸಂಪೂಗಿ ಹೂಗ ಸುಳಿ ಮುಚ್ಚೆ ಸಂಪೂಗಿ ಹೂಗ ಸುಳಿ ಮುಚ್ಚೆ ಗಿರಿಯನ ಮುಚ್ಚಿ ಅವಕ್ಕ ಜಾಣೆ ಮಣಿ ಮಾಡಿ ಯಾವಕ್ಕ ಜಾಣೆ ಮಣಿ ಮಾಡ ರುಚಿ ಮಾಡಿ ಸಂಪುಗೆ ಹೂಗೆ ಸುಳಿ ಮುಚ್ಚೆ ಸಂಪುಗೆ ಹೂಗೆ ಸುಳಿ ಮುಚ್ಚಗೆರೆ ನಮುಚ್ಚೆ ತೋರಿಸಿ ದೊಡ್ಡ ವಾರ ಮಗ ನೀಗೆ ಹರಿವಾಣದಾಗೆ ಅಗಳದ ರುಚಿ ಮಾಡಿ ಅವ ತಂಗಿ ಜಾಣೆ ಮಣಿ ಮಾಡಿ ಯಾವ ತಂಗಿ ಜಾಣೆ ಮಣಿ ಮಾಡ ರುಚಿ ಮಾಡಿ ಮಲ್ಲುಗೆ ಹೂಗ ಸುಳಿ ಮುಚ್ಚೆ ಮಲ್ಲುಗೆ ಹೂಗ ಸುಳಿ ಮುಚ್ಚ ಗೆರೆಯನ ಮುಚ್ಚಿ ತೋರಿಸು ದೊಡ್ಡ ವಾರ ಮಗಳಿಗೆ ತಲಮಕ ತಂಬಕ ಕಾಶಿಪೆ ಚನಮಣಿ ಚೌಕುಳಿ ರಥರಥ ರಾಯಗು ತಲಮಕ ತಂಬಕ ಚನಮಣಿ ಚೌಕುಳಿ ಕುಸುಮಾರಾರತಿಯ ಬೇಡ ಯಾವೆಣ್ಣು ಚಂದ ನಮ್ಮೆಣ್ಣು ಚಂದ ಪುಟ ಪುಟ ಕಾಲಿಗೆ ಕಟ್ಟಿ ಗಿರಿಗಿಟ್ಟಿ ನಾರಿವೆಣ್ಣು ಸಿಲಕ ನೀಲಾದ ಬಟ್ಟೆ ಬಟ್ಕಳ ಮಲ್ಲಿಗೆ ತಾಲ್ ತುಂಬಂದು ಚಾರು ಸಾವಿರ ರೂಪಾಯಿ ಕೊಲ್ ತುಂಬಂದು ಮುತ್ತು ಮಾಡಿಕ ಬಳಿ ತಟ್ಟೆ ಜಾಕ ಮುಕ್ಕುಮಿ ಗುಡುಗು ಜೀರಿಗೆ ತಾಕು ಜೈ ಮಂಗಳ ರಾತಿಯ ಬೇಡ ತಾಮರ ಕೈಯಲ್ಲಿ ಕೊಳಲು ಕುಟ್ಟಿದ ಸಿರೆಯಿಂದ ಪರಿಮಳವು ಲೇಸಕ್ಕೆ ಪದ್ಮಾವಿಗೆನು ಧರಿಸಿದ ವಾಸುದೇವನಿಗೂ ವನಿತ ಗಿರಿ ಲಕ್ಷ್ಮಿಗೂ ಭಾಸಿಂಗು ದಾರತಿಯ ಬೇಡ ಕಿರುಗಜೆ ನೀಲದ ಬಾವುಲಿ ನೀಲವರ್ಣ ನಾಣ್ಯಗಳಾಗುವ ನಮ್ಮ ಭಾವ ಜನ ಎನಿಗೂ ನೀಲ ಗೋಪಾಲ ನಿನಗೂ ನೀಲ ಬಾಲ ನೀಲವರ ನಿನಗೂ ಬಾಲ ಗೋಪಾಲ ನಿನಗೂ ವನಿತ ಸಿರಿ ಲಕ್ಷ್ಮಿಗೂ ನೀಲ ದಾರತಿಯ ಬೇಡ ಕೋಟೆಯ ದೇವರ್ಗಳೇ ನೋಡಿಕೊಂಡು ಹೊತ್ತವತ್ತರದಲ್ಲಿ ಆಡಿದ ನಮ್ಮ ಸತ್ಯ ಭಾಮಯ ಪ್ರಿಯ ಪುರಂದರ ವಿಠಲ ಗೋಪಾಲ ನಿತ್ಯುತ್ತಮನಿಗೂ ವನಿತ ಸಿರಿ ಲಕ್ಷ್ಮಿಗೂ ಮುತ್ತಿ ನಾರತಿಯ ಬೇಡ ಯತಿರಾರುತಿ ಯತಿದಂಗಿರಲಂದೇ ಉತ್ತಂಬರ ಮಗನ ಮದುವೆ ಉತ್ತಂಬರ ಮಗನ ಮದುವೆ ಮಂಗಿಲದಾಗೆ ಯತಿದಾರುತಿಗೆ ಸರೋನಂದೇ ಯತಿರಾರುತಿ ಎಲ್ಲೋಗಿ ಮಳಗರೆ ಮುತ್ತಿನ ಕದ್ದುಗಿಯ ಮುಡಿಯ ಗದ್ದುಗೆ ಮುಡಿಮೆ ನಿಟ್ಟಿ ಗಂಡಿ ಮುತ್ತೆ ತಿರುಮುಟ್ಟೆ ಸರ ನಂದೇ ಹರ ಹರ ಪರಮ ಗುರು ಗುರುಚಕ್ರ ಗುರು ಕರಿಯಕಂಠಸ್ವಾಮಿ ಹರಿಯಕಂಠಸ್ವಾಮಿ ಲಕ್ಕಲಾರಗಳಿಗೆ ಶುಕ್ರವಾರಗಳಿಗೆ ಹತ್ತೆಂಟು ಕಾಲದಲ್ಲಿ ಹತ್ತೆಂಟುಗಳಿಗೆ ಮಧುವಿಚ್ಛಾದಲ್ಲಿ ರಪನಾದಳ ದೇವಿ ಜಪನಾದಳ ದೇವಿ ತಾನೇನು ಬಳ್ಳಲು ತನ್ನಗಂಡನ ಬಳ್ಳು ಹೊನ್ನಗಂಡ ಬಳ್ಳು ತನ್ನಗಂಡನ ಮೈಮಿ ತಾನೇನು ಬಳ್ಳಲು ಬಲ್ತಿಂಬಣ್ಣ ಹೆತ್ತಲೇರಿ ಸೈನ್ಯ ಕಳೆದ ಮಲ್ಲಲು ಕಂಗೋಳಿಗೆ ಒಪ್ಪುವ ಚಂದ್ರಚುಳೆಯ ಮಲ್ಲಲು ಏಕಲ್ಸಗನದಿಂದ ಸುತ್ತೇಳುತ್ತಾಳೆ ಚಪ್ಪರ ಕುಕ್ಕಿತ ಹೂವಿನ ಗದ್ದಿಗೆ ಮತ್ತೆ ಕೊಳ್ಳಿಕುತ್ತ ಮಳಿಯಾಳ ಮಾಚಂದ ನಡಮಡಿ ಅಸ್ತ ರಂಭ ಸುಂಗರನ ಗೆಟ ತುಂಬಿದರು ಬಣ್ಣ ಲಕ್ಷ ರೈನೂರು ಐದು ದಾವ ಸಂತೋಷ ಜೇತ ಸಂತೋಷ ಸೋಮು ಶೋಭಾನ್ ಜೈತ ಜೈ ಜಯ ಜೈತ ಜೈ ಜೈಮೂರು ಲೋಕ ಲೋಕದಲ್ಲಿ ಇರೋನು ಸುಬ್ಬನ ಗಣಪನು ಮೂರು ಗುಣದವನು ಲತ್ರನ ಪುತ್ರನು ಸಕಲಾತಿ ಪುತ್ರನು ಸಕಲ ಶಾಸ್ತ್ರದಲ್ಲಿ ನಾಲ್ಕು ಚಾಜ ಬಲ್ಲನು ಗಿಣಿಗಿನ ಸುತ್ತನ ಗಿಣಿಗಿನ ಸೂರನ ಸುರ್ಲಂಗಿ ಸೂರನ ಹೀಲಂಗಿ ಹೀರನ ಸೂರ್ಯದೇವನಂತೆ ಮೆರೆದು ಬಂದ ಮುಂಚಿತು ಪೂಜಾ ಮಾವು ಮಾಡಿದ ಫಲ ಕರಿ ಕಬ್ಬಿನ ಕೊಲೆ ಕುರುಗಿ ತಿಂದು ಪ್ರಿಯ ಜೇಗು ನೀರ್ಲನ್ನು ಹೊಕ್ಕಿ ಪ್ರಿಯ ಕೊನಬಾಳೆ ಹಣ್ಣು ತರಿತಿಂದು ಪ್ರಿಯ ರುಂಡೆ ತೆಂಗಿನಕಾಯ ರುಂಡೆ ತಿಂದು ಪ್ರಿಯ ಹಾಲು ಬಿಟ್ಟಂತ ಹಲುದಾನಿ ಪಿರೇ ಶುಕ್ರ ದೇವಸ್ಥಾನಕ್ಕೆ ಮಿಕ್ಕಿ ಮೇಲೆ ದೇವಿ ಸೂಲಿ ಚಂದ್ರ ನೋಡುತ್ತಾರೆ ಇನ್ನೇನೆ ಸ್ವಾಮಿ ಸ್ವಾಮಿ ಎಂಬ ಸ್ವಾಮಿ ತಮ್ಮನ್ನ ಹಿಡಿದು ತಾವರು ಕುರಳರು ಹೋಮನ ಗೌರು ಹೋಮನ ಗರ್ಭಿಗೆ ಕೈಮುಗು ಭಕ್ತರಿಗೂ ಜಾಜ ಮಲ್ಲಿಗಂತೆ ಜೂಜ ಮಲ್ಲಿಗಂತೆ ಕರಿ ಕರಿ ಮೀಸೆ ಕೊಡುವ ಮೀಸೆ ಹಾಲೆಲ್ಲದನ್ನು ಹತ್ತಿಪಿತ್ತುಗಳು ದಾಳಿಂಬದ ಸಿಲಿಂಬೆ ಹಗಲು ಪಂಡಿದಂತೆ ಬಲ್ಲ ಅತ್ನಿಗೆ ಸೊಲ್ಲೆ ಲಜ ಮಾತು ಬಲ್ಲದವ ತನ್ನ ಮಾತಾಡೋ ಮಾತುಗೊಪ್ಪ ನಾರಿಯವರು ನೀಚಂಗಳಿರು ತಮ್ಮನ್ನ ತಗಲಿಗೆ ಹೊಂದುಂಗಳಿರು ಸೊಂಟುಗೊಪ್ಪ ಪಟ್ಟೆ ಜ್ಯೋತಿರು ಸೊಂಟುಗೊಪ್ಪ ಕೋಳಿ ನೆಲೆಯಲ್ಲಿ ನೆಸಲುಗೊಪ್ಪ ಗಂಡಸಾಸಿ ನೋಡೋ ತೋಳಿಗೊಪ್ಪ ತೋಳಿ ಬೆಳೆಯಿರೋ ಹತ್ತಿ ಬೆಳ್ಳಿಗೊಪ್ಪ ಚಿಕ್ಕಂಗಳಿರೋ ತಲಿಗೊಪ್ಪ ಗಚ್ಚಮುಂಡ ಸೆಡೆ ಗಚ್ಚಮುಂಡ ಸೆಡವನ ಹೆತ್ತೇರಿ ಕಟ್ಟಿದ ಮುತ್ತಿನ ಭಾಷೆಂಗ ಬನಿ ಬನಿ ನಾಯ್ಕರೆ ಬಂಡಿಲಿ ಹೊರುವ ಬನಿ ಬನಿ ನಾಯ್ಕರೆ ಬಂಡಿಲಿ ತಡುವ ಆನುಗಳು ಇನ್ಗಳು ಆನೆ ಹೊರದಂತೆ ಚೀನಿ ಬಿಟ್ಟಂತೆ ಹಿಂದ್ ನೋಡಿದರೆ ದಾನೂರು ಕಾಳಗ ಮುಂದೆ ನೋಡಿದರೆ ಕೌಲೂರು ಕಾಳಗ ಕೌಲೂರು ಮುರುತು ದಾನೂರು ಗೆಲುತು ದಾನೂರು ಮುರುತು ಕೌಲೂರು ಗೆಲುತು ಅಡಪಾರಿ ಮನೆಗೆ ದಿರ್ಪೆ ನೆಟ್ಟರೆ ಒಳಗಿದ ರಂಗನ ಒಳಗಿನ ಮಟ್ಟ ರಂಗರು ಪಾತ ಮುರಿಸಿದ್ದಾರೋ ಮೈಲೂರು ಒಳಗ ಒಳಗೆ ಒಳಗಂಟ ಪೂಜೆ ಕಂಠವರು ಒಳಗೆ ಇದ್ದು ಬಿದ್ದಳು ಲಗಡಿಕೊಳ್ಳೊಳಗ ಓದ್ಗಾರೊಳಗ ಸಾಂಬಕೊಳಗ ಕೊಂಡ್ಲ ಭಾಷೆಗಳು ಪಂಡಿತರೊಳಗ ಸ್ವಾಮಿ ತಮ್ಮಣ್ಣ ಇವರು ಮುಗಿಲಿ ಆಕಾಶ ತೂಕಿದ ಬಣ್ಣ ಭೂಮಿ ತೂಕಿದ ಬಿಲ್ಲು ಹಿಡಿದ್ರೆ ಬಾಗ್ತಾ ಹೊಡೆದ್ರೆ ಹೋಗ್ತಾ ಗಾಲಿ ಮೇಲು ಮೆಣಸಿನ ಗಾಲಿ ಲಂಗಾರ ಗುಟ್ಟ ಲಸೋ ನಾಲು ಸಿಂಗರ್ ಗುಟ್ಟ ಪಶು ನಾಲು ನಾನೇ ಸಾಸುಗು ಬಟ್ಕೊಟ್ಲು ಕುಂಕು ಗೋಕಾನ್ಗಂಗ್ ತಿತ್ತುಗು ಮೆಟ್ಟಿ ಮಿರುವಂತ ಪಾಲ್ಬರ್ಲು ಜಯ ಜಯ ಸಕನ ಸಕನಂಬ ಸಹಸ್ರದಲ್ಲಿ ಮೊದಲಾಗಿ ಬಾರ ಬಾರ ಮದುಮಗಳಿ ಬಲಗಾಲ ಮುಂದಿಟ್ಟಿ ಬಲದಲ್ಲಿನ ಕಂಡೆ ಬಲದ ಬಾಗಿಲಸ್ಮಿನ ಕಂಡೆ ಎಡದಲ್ಲಿನ ಕಂಡೆ ಹಿರಿ ಜೊಲ್ತಿನ ಕಂಡೆ ಮುಂದೆ ಮುಂದಾಗಿ ಬರುವಗೆ ಮುತ್ತಿನ ಮುಡಿನ ಕಂಡೆ ಮುಡಿಮೇನಿನ ಕಂಡೆ ಮುಡಿಮಿನ ಮುತ್ತಿನ ಸರಗಳಿನ ಕಂಡೆ ಹೆಣ್ಣೆಂಬ ಪಡೆದು ಇನ್ಯಾವ ಸಕನ ಕನ್ಯಕನ್ನಮ್ಮ ಹೆಣ್ಣು ಒಂಬತ್ತು ತಿಂಗಳ ತುಂಬಿದ ಬಾಲಗೊಮ್ಮನ ಪಡೆದು ಮುದ್ದು ಗೊಮ್ಮನ ಪಡೆದು ಮಾವಿನ ತೋಪಿನಲ್ಲಿ ಅಮರಾತ ತೊಟ್ಟಲನ್ನು ಕಟ್ಟಿ ಆಡುತ್ತಾ ಪಾಡುತ್ತಾ ಹೆತ್ತ ಮುಂದೆ ನಾಡುತ್ತಾ ಎತ್ತಲಕ್ಕೆ ಬಂದು ಜಾಗಳಿ ಪಡೆಯಲು ಇರಳಕ್ಕೆ ಬಂದು ಇರಳಿದುಕೊಂಡಿಲು ಸಾಲಿಂಗ ಸರಿಗಿಟ್ಟು ನವಿಲದ್ದು ಕೆಳಿದು ಗರಡಿಯು ಗಿರಡು ಗಿರಡಿದು ಗಂಗೆ ನೊಗನ ಕೊಟ್ಟಿಗೆ ಅವಂಗ ಅವತಾರ ಕೇಳಿತೀನ ಕೌಳಿ ಕಡುಗಿನ ರುದ್ರನ ಸಿಡಿದಾಳ ದೇವಿ ಆ ಕೋಳಿ ಸರಗಿಟ್ಟು ತಳತಳನ ಮೆಲಗಾಗಿ ದಾತ ಕಣದ ಕಂಡೆ ದೂತ ಹೊಂದನ ಕಂಡೆ ಒಳಾಡು ಊರಲ್ಲಿ ಒಕ್ಕಲ ಮಕ್ಕಳ ಕಂಡೆ ಮೆಟ್ಟಿನ ಮೊದಲಾಗಿ ತೇಗು ನೀರೇಂದ್ರ ಕಂಚು ಲಿಂಬೆ ದುಡ್ಲಿ ಸಜ್ಜೆ ಉರುಳಡಿದು ಬರುವ ಗುರುಗುಂಜಂತೆ ಹೇಳನ ತಂದೆ ಹೇಳನಂತ ಹರ್ತನಂತ ಪುರುಷನಾಗಲಿ ದೇವನಂತ ಭಾವನಾಗಲಿ ಅದಕ್ಕೆ ಯಾರು ಸಾಕ್ಷಿ ಹರ್ಸಾಕ್ಷಿ ಗುರು ಸಾಕ್ಷಿ 330 ಕೋಟಿ ದೇವಾತಗಳ ಸಾಕ್ಷಿ ಕ್ಯಾರಿ ನಿರುಂಬ ಗಿಳಿಗಳ ಸಾಕ್ಷಿ ಕಲ್ಮೇಲ್ ಕಲ್ಲ ಇಟ್ಟಿರಬೇಕು ಮಲ್ಲಿಗೆ ಸರ್ನ ಇಟ್ಟಿರಬೇಕು ಪಟ್ಟೆ ಹುಟ್ಟರು 20,000 ಚಿನ್ಮಂಗತ್ತರು 70,000 77 ಗಾವದಿಕ್ಕೆ ಚಿತ್ತಿ ಚಪ್ಪರನ ಇಟ್ಟಿ ಚಪ್ಪರದ ಕೊಂಬಿನ ಹೆಸರಿ ನಂದ್ರೆ ಹಲ್ಸು ಮಾಯು ಗದ್ದು ಗಜ್ಜರು ತೆಂಗು ಶೃಂಗಾರ ಅರಿವಡಿದು ಬರುವಂತಹ ಸಿರಿಗಂಧದ ಮರ ಸಿರಿಗಂಧದ ಮಕ್ಕಳಿಗೆ ರಾಗ ರಗಂಬ ರಾಗ ನಿಮಿಸಿ ಚೀನಿ ಚೀನಿ ಎಂಬ ಚೀನಿ ನಿಮಿಸಿ ಮಧುಮೇರದ ಬಂದಕ್ಕೆ ಮಾಡಿದಂತಹ ಭೋಜನೆಸರಿ ತುಪ್ಪು ಬಳಕು ಹಾಳಿಗೆ ಹೋಳಿಗೋ ಪಾಯಸ ಪರಮಾನಿ ಮದುಮಗ ತಂದಂತಹ ಚಿಂದೇಸರಂದೆ ಹಲ್ಸರ ಬಿಲ್ಸರ ಮಾವು ಮುತ್ತಿನಸರ ಕೈ ಗಿಡಿದು ಗಂಗೆ ನೊಗನ ಕೊಟ್ಟಿಗೆ ಹಾವಂಗ ಅವತಾರ ಕೇಳಿತೀನ ಕೌಲಿ ಕಡುಗಿನ ರುದ್ರನ ಸಿಡಿದಾಳ ದೇವಿ ಆ ಕೋಳಿ ಸರಗಿದ್ದು ತಳತಳನ ಬೆಳಗಾಗಿ ದಾತ ಕಣದನ ಕಂಡೆ ದೂತ ಹೊಂದನ ಕಂಡೆ ಒಳಾಡು ಊರಲ್ಲಿ ಒಕ್ಕಲ ಮಕ್ಕಳ ಕಂಡೆ ಮೆಟ್ಟಿನ ಮೊದಲಾಗಿ ತೇಗು ನೀರೇಂದ್ರ ಕಂಚು ಲಿಂಬೆ ದುಡ್ಲಿ ಸಜ್ಜೆ ಉರುಳಡಿದು ಬರುವ ಗುರುಗುಂಜಂತೆ ಹೇಳನ ತಂದೆ ಹೇಳನ ತಾಯಿ ಹರ್ತನಂತ ಪುರುಷನಾಗಲಿ ದೇವನಂತ ಭಾವನಾಗಲಿ ಅದಕ್ಕೆ ಯಾರು ಸಾಕ್ಷಿ ಹರ್ಸಾಕ್ಷಿ ಗುರುಸಾಕ್ಷಿ 330 ಕೋಟಿ ದೇವಾತಗಳ ಸಾಕ್ಷಿ ಕ್ಯಾರಿ ನಿರುಂಬ ಗಿಳಿಗಳ ಸಾಕ್ಷಿ ಕಲ್ಮೇಲ್ ಕಲ್ಲ ಇಟ್ಟಿರಬೇಕು ಮಲ್ಲಿಗೆ ಸರ್ನ ಇಟ್ಟಿರಬೇಕು ಪಟ್ಟೆ ಹುಟ್ಟರು 20,000 ಚಿನ್ಮಂಗತ್ತರು 70,000 77 ಗಾವದಿಕ್ಕೆ ಚಿಟ್ಟಿ ಚಪ್ಪರನ ಇಟ್ಟಿ ಚಪ್ಪರದ ಕೊಂಬಿನ ಹೆಸರಿ ನಂದ್ರೆ ಹಲ್ಸು ಮಾಯು ಗದ್ದು ಗಜ್ಜರು ತೆಂಗು ಶೃಂಗಾರ ಅರಿವಡಿದು ಬರುವಂತಹ ಸಿರಿಗಂಧದ ಮರ ಸಿರಿಗಂಧ ಮಕ್ಕಿ ರಾಗ ರಗಂಬ ರಾಗ ನಿಮಿಸಿ ಚೀನಿ ಚೀನಿ ಎಂಬ ಚೀನಿ ನಿಮಿಸಿ ಮಧುಮೇರದ ಬಂದಕ್ಕೆ ಮಾಡಿದಂತಹ ಭೋಜನೆಸರಿ ತುಪ್ಪು ಬಳಕು ಹಾಳಿಗೆ ಹೋಳಿಗೋ ಪಾಯಸ ಪರಮಾನಿ ಮದುಮಗ ತಂದಂತಹ ಚಿಂದೇಸರಿಂದೆ ಹಲ್ಸರ